ಹಾಗೂ ಅಂಕಪ್ಪ, ಜೊತೆಗೆ ನಿಮ್ಮ ಇನ್ನೊಬ್ಬ ಸಹೋದರ ಸಹ ನಿಮ್ ಜೊತೆ ಇರ್ತಾರೆ. ಅವರ ಹೆಸರೇನು? ನಾಗರಾಜು ಸಿಂಗ್. ನಾಗರಾಜು ಅವರು. ಚೆನ್ನಪ್ಪ ಅವರಾಗಿರೋ 9 ಎಕರೆ ಪ್ರದೇಶದಲ್ಲಿ ಈಗ ನಾವು ನೋಡಿದ ಹಾಗೆ ಹತ್ತಿ ಬೆಳಿತೀರಿ, ಬಾಳೆ ಬೆಳಿತೀರಿ, ತರಕಾರಿಗಳನ್ನು ಬೆಳೀತಾ ಇದ್ದೀರಿ, ನಿರಂತರವಾಗಿ ಕಾಕಡ ಹೂವಿನ ಕೃಷಿಯನ್ನ ಮಾಡ್ತಾ ಬಂದಿದ್ದೀರಿ. ಎಷ್ಟು ವರ್ಷದಿಂದ ಈ ಒಂದು ಭೂಮಿಯಲ್ಲಿ ಈ ಬೆಳೆಗಳನ್ನ ಬೆಳೀತಾ ಇದ್ದಾರೆ? ನಿಮ್ಮ ತಂದೆಯವರು ಅವರು ಬಹುಶಃ ಅಭಿವೃದ್ಧಿ ಪಡಿಸಿದ್ದು ಅಥವಾ ನಿಮ್ಮ ಕಾಲದಲ್ಲಿ ಇದೆಲ್ಲ ಅಭಿವೃದ್ಧಿ ಮಾಡಿದ್ರ ನೀವು? ಸರ್, ಇದು ನಮ್ಮ ತಂದೆ ಕಾಲದಿಂದ ನಾವು ಸ್ವಲ್ಪ ಅಭಿವೃದ್ಧಿ ಆಗಿತ್ತು. ನಾವು ಎಲ್ಲ ಶಿಕ್ಷಣವನ್ನು ಮುಗಿಸಿದ ನಂತರ ಜಾಸ್ತಿ ಇದು ಅಭಿವೃದ್ಧಿಯನ್ನ ನಾವು ಮಾಡ್ತಾ ಇದ್ದೀವಿ ಸರ್. ನಿರಂತರವಾಗಿ ಹತ್ತಿಯನ್ನ ಬೆಳೀತಾ ಬಂದಿದ್ದೀರಿ, ಹೇಳಿ ಹತ್ತಿ ಕೃಷಿಯಲ್ಲಿ ಪ್ರಮುಖವಾದ ಒಂದು ವಿಚಾರಗಳು ಏನೆಲ್ಲ ಇರುತ್ತೆ, ಒಂದು ನಿರೀಕ್ಷಿತ ಇಳುವರಿ ಪಡಿಬೇಕಂದ್ರೆ ಯಾವ ರೀತಿ ಪ್ರಯತ್ನ ಆಗ್ಬೇಕು? ಸರ್, ಹತ್ತಿ ನಮ್ಮ ತಾಲೂಕಿನಲ್ಲಿ ಬಹಳ ಒಂದು ಪ್ರಮುಖ ಬೆಳೆಯಾಗಿದೆ. ಇದು ನಾವು ಸ್ಟಾರ್ಟಿಂಗ್ಗೆ ಚೆನ್ನಾಗಿ ಗೊಬ್ಬರ ಮತ್ತೆ ಜಮೀನನ್ನ ಹದ ಮಾಡ್ಕೊಂಡು ನಂತರ ನಾವು ಬಿತ್ತನೆ ಬೀಜವನ್ನ ಮಾಡಿದಾಗ ಮತ್ತೆ ಅದಕ್ಕೆ ಔಷಧಿ ಸಕಾಲದಲ್ಲಿ ಔಷಧಿ ಗೊಬ್ಬರ ನಾವು ನೋಡ್ಕೊಂಡಾಗ ತುಂಬಾ ಇಳುವರಿ ಬರುತ್ತೆ. ಅದರಿಂದ ಬಹಳ ಆದಾಯವನ್ನ ನಾವು ಮಾಡಬಹುದು ಸರ್. ನಿಮ್ ತಂದೆನೂ ಹತ್ತಿ ಬೆಳೀತಾ ಇದ್ರ? ಹೌದು ಸರ್, ಮೊದಲೆಲ್ಲ ಹತ್ತಿನೇ. ಇತ್ತೀಚೆಗೆ ನಾವು ನೀರಾವರಿ ಆದ್ಮೇಲೆ ನಾವು ಬಾಳೆ ಅಥವಾ ತರಕಾರಿನ ಬೆಳೀತಾ ಇದೀವಿ. ಫಸ್ಟ್ ಎಲ್ಲ ಪ್ರಮುಖ ಬೆಳೆ ನಮ್ಮ ಜಮೀನುಗಳಲ್ಲಿ ಹತ್ತಿನೇ. ಈ ಒಂದು ಹತ್ತಿ ಬೆಳೆ ಬಗ್ಗೆ ನಿಮ್ಗೆ ತುಂಬಾ ಆ ಕಾಲದಿಂದ ವಿಶ್ವಾಸ? ಹಾಗಾದ್ರೆ ಹೌದು ಸರ್, ಈಗ ನಮ್ಮ ತಾಲೂಕಿನಲ್ಲಿ ಅಷ್ಟೇ, ನಮ್ಮ ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಪ್ರಮುಖ ಬೆಳೆ ಅಂದ್ರೆ ಹತ್ತಿನೇ. ಹಾಗಾಗಿ ನಮ್ಮ ಈ ಭಾಗದ ರೈತರೆಲ್ಲರೂ ಹತ್ತಿಯಲ್ಲಿ ಬಹಳ ಒಂದು ಯಶಸ್ವಿ ಆಗಿದ್ದಾರೆ ಸರ್. ಈಗ ಮಳೆ ಆಶ್ರಿತ ಪ್ರದೇಶ ಆಗಿತ್ತು, ಹಾಗಾಗಿ ಹತ್ತಿ ಬೆಳೆ ಬೆಳೆಯೋದು ಅನಿವಾರ್ಯ ಆಗಿತ್ತು. ಮುಸ್ಕಿನ ಜೋಳನ ಬೆಳಿತೀರಾ? ಹೌದು ಸರ್, ನಾವು ಮುಸ್ಕಿನ ಜೋಳನ ಬೆಳಿತೀವಿ. ಇಲ್ಲಿ ಸ್ವಲ್ಪ ಹಂದಿ ಹಾವಳಿ ಜಾಸ್ತಿ ಆಗಿದೆ, ಹಾಗಾಗಿ ಮುಸ್ಕಿನ ಜೋಳ ಬದಲು ಹತ್ತಿಯನ್ನ ನಾವು ಬೆಳೀತಾ ಇದೀವಿ ಪ್ರಮುಖ ಬೆಳೆಯಾಗಿ. ನಿಮಗೆ ಹೆಚ್ಚು ಆದಾಯ ಕೊಡ್ತಿದ್ದು ಹತ್ತಿ ಬೆಳೆ? ಹೌದು ಸರ್, ಹತ್ತಿ. ಈಗ ನೀರಾವರಿ ವ್ಯವಸ್ಥೆ ಆಗಿ ಎಷ್ಟು ವರ್ಷ ಆಯ್ತು, ಯಾವ ತರ ನೀರಾವರಿ ವ್ಯವಸ್ಥೆ ಆಗಿದೆ? ಸರ್, 8 ವರ್ಷ ಆಗಿದೆ ನೀರಾವರಿ ಆಗಿ ನಮ್ಗೆ. ನೀರಾವರಿ ಅಂದ್ರೆ ನಾವು ಗಂಗಾ ಕಲ್ಯಾಣ ಯೋಜನೆಯಿಂದ ನಾವು ಫಸ್ಟ್ ಪಂಪ್ ಸೆಟ್ ಮಾಡಿದ, ನಂತರ ನಾವು ಸ್ವಂತವಾಗಿ ಇನ್ನೊಂದು ಮಾಡಿದೋ, ಮತ್ತೆ ಗಂಗಾ ಕಲ್ಯಾಣದಿಂದ ಇನ್ನೊಂದನ್ನ ನಾವು ಮಾಡಿಸ್ಕೊಂಡಿದೀವಿ. ಅದರಲ್ಲಿ ನಾವು ಕೃಷಿಯನ್ನ ಮಾಡ್ತಾ ಇದೀವಿ ಸರ್. ಗಂಗಾ ಕಲ್ಯಾಣ ಯೋಜನೆಯಿಂದ ಒಂದು ನೀರಾವರಿ ಸೌಲಭ್ಯ ನಿಮಗೆ ಆಯ್ತು. ಆ ನಂತರದಲ್ಲಿ ಬಾಳೆ ಬೆಳೆಯಕ್ಕೆ ಶುರು ಮಾಡಿದ್ವಿ ಸರ್. ಬಾಳೆ ತರಕಾರಿ. ಈ ಹೂವಿನ ಗಿಡಗಳು ಎಷ್ಟು ವರ್ಷ ಹಳೆಯ ಗಿಡಗಳಿವು? ಸರ್, ಈ ಸುಮಾರು 9 ವರ್ಷ ಆಗಿದೆ ಇವಕ್ಕೆ. ನಾವು ಸ್ಟಾರ್ಟಿಂಗ್ ಪಂಪ್ ಸೆಟ್ ಮಾಡಿದಾಗ ಹಾಕಿರೋದಂತ ಗಿಡಗಳು. ಇವಾಗ ದಿನಕ್ಕೆ ಹೂವು ಬರೋ ಟೈಮಲ್ಲಿ ಚೆನ್ನಾಗಿ ಹೂ ಬಂದಾಗ ಒಂದು 10-15 ಕೆಜಿ ಹೂ ಬರುತ್ತೆ. ಈ ವರ್ಷ 20 ಕೆಜಿ ಗಂಟು ಕೂದಿದೀವಿ. ಒಂದೊಂದಾಗಿ ಬೆಳೆ ಬಗ್ಗೆ ವಿಚಾರ ಮಾಡೋಣ. ಹತ್ತಿ ಬೇಸಾಯಕ್ಕೆ ಬಂದ್ರೆ ಇದರಲ್ಲಿ ಯಾವ ಎಲ್ಲ ಅಂಶಗಳನ್ನ ಗಮನಿಸಿದ್ರೆ ನಿರೀಕ್ಷಿತ ಇಳುವರಿಯನ್ನ ಪಡ್ಕೊಳ್ಬಹುದು ಅಂತ ನಿಮಗೆ ಅನ್ಸುತ್ತೆ? ಸರ್, ನಾನು ಆವಾಗಲೇ ಹೇಳಿದೆ, ಕಾಲಕ್ಕೆ ತಕ್ಕಂತೆ ಮಳೆ ಪ್ರಮುಖ ಪಾತ್ರ ವಹಿಸ್ತದೆ ಇದರಲ್ಲಿ. ನಂತರ ಸ್ಟಾರ್ಟಿಂಗೇ ಮಣ್ಣನ್ನ ಚೆನ್ನಾಗಿ ಹದ ಮಾಡ್ಕೊಂಡಿರ್ಬೇಕು. ಕೊಟ್ಟಿಗೆ ಗೊಬ್ಬರನ ನಾವು ಹೆಚ್ಚಾಗಿ ಬಳಸಬೇಕು. ರಾಸಾಯನಿಕ ಗೊಬ್ಬರನ ಸ್ವಲ್ಪ ಕಮ್ಮಿ ಮಾಡಬೇಕು. ಮತ್ತೆ ಆದಷ್ಟು ಔಷಧಿನ ನಾವು ಸಿಂಪಡಣೆ ಮಾಡ್ಕೋಬೇಕು. ಕಾಲಕ್ಕೆ ತಕ್ಕಂತೆ ನಾವು ಔಷಧಿ ಮತ್ತೆ ಕೊಟ್ಟಿಗೆ ಗೊಬ್ಬರನ ನಾವು ನಿರಂತರವಾಗಿ ನಾವು ತಕ್ಕಂತ ಟೈಮಲ್ಲಿ ನಾವು ಮಾಡಿದ್ರೆ ಹೆಚ್ಚು ಇಳುವರಿಯನ್ನ ನಾವು ಗಳಿಸಬಹುದು ಸರ್ ಇದರಲ್ಲಿ. ಈ ವರ್ಷ ತುಂಬಾ ಒಂದು ಇಳುವರಿ ಕಮ್ಮಿ ಆಗಿತ್ತು, ಆದ್ರೆ ಬೆಲೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಈ ಭಾಗದ ರೈತರಿಗೆ ಅನುಕೂಲ ಆಗಿದೆ ಸರ್ ಇದರಿಂದ. 1 ಎಕರೆ ಪ್ರದೇಶದಲ್ಲಿ ಎಷ್ಟು ಸಸಿಗಳನ್ನ ಅಥವಾ ಗಿಡಗಳನ್ನ ನೀವು ಹಾಕ್ತೀರಿ? ಏನು ನೇರವಾಗಿ ಬೀಜನೇ ಭೂಮಿಗೆ ಹಾಕ್ತಿರೋ ಅಥವಾ ಸಸಿಗಳನ್ನು ನೆಡ್ತಿರೋ? ಇಲ್ಲ ಸರ್, ಬೀಜನೇ ಬರುತ್ತೆ. ಬೀಜನೇ ಹಾಕ್ತಿವಿ, 1 ಎಕರೆಗೆ 2 ಪಾಕೆಟ್ ಬೇಕು. ಅದು ಬೀಜನೇ ನಾವು ಹಾಕ್ತಿವಿ, ಗಿಡ ಏನು ಬರಲ್ಲ ಸರ್ ಇದರಲ್ಲಿ. ಎಷ್ಟು ಇಳುವರಿ ಬರುತ್ತೆ ನಿಮಗೆ? ಒಂದು 8-10 ಕ್ವಿಂಟಲ್ ಬೆಳಿಬಹುದು ಸರ್. 1 ಎಕರೆಗೆ 10 ಕ್ವಿಂಟಲ್ ವರೆಗೂ ನಾವು ಬೆಳಿಬಹುದು. ಇನ್ನು ಗೊಬ್ಬರದ ಬಗ್ಗೆ ನೀವು ಮಾತಾಡಿದ್ರಿ, ಇದರಲ್ಲಿ ಸಾವಯವ ಗೊಬ್ಬರದ ಪ್ರಮಾಣ ಹೆಚ್ಚಿರುತ್ತೋ ರಾಸಾಯನಿಕ ಗೊಬ್ಬರಗಳನ್ನ ಅನಿವಾರ್ಯವಾಗಿ ನೀವು ಬಳಕೆ ಮಾಡಬೇಕಾಗುತ್ತ? ಸರ್, ನಾವು ಸಾವಯವ ಗೊಬ್ಬರವನ್ನ ಅತಿಯಾಗಿ ಬಳಕೆ ಮಾಡೋದ್ರಿಂದ ನಮ್ಗೆ ಒಳ್ಳೇದಾಗುತ್ತೆ. ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತೆ, ಅಧಿಕ ಇಳುವರಿ ಬರುತ್ತೆ, ಮಣ್ಣಿನ ಫಲವತ್ತತೆ ನಮ್ಮ ಮಣ್ಣನ್ನ ಕಾಪಾಡದಂಗಾಗುತ್ತೆ. ಹಾಗಾಗಿ ನಾವು ಹೆಚ್ಚು ಕೊಟ್ಟಿಗೆ ಗೊಬ್ಬರವನ್ನ ಸಾವಯವ ಗೊಬ್ಬರವನ್ನ ನಾವು ಯೂಸ್ ಮಾಡಬೇಕು. ರಾಸಾಯನಿಕ ಗೊಬ್ಬರನ ನಾವು ತೀರಾ ಕಮ್ಮಿ ಮಾಡಲೇಬಾರದು, ಅದನ್ನ ನಿಲ್ಲಿಸ್ಬೇಕು. ನಾವು ಭೂಮಿಯನ್ನ ಫಲವತ್ತತೆಯನ್ನ ಕಾಪಾಡಬೇಕು ಅಂದಾಗ ನಾವು ಕೊಟ್ಟಿಗೆ ಗೊಬ್ಬರವನ್ನ ಹೆಚ್ಚು ಬಳಕೆ ಮಾಡಬೇಕು. ಈಗ ನಿಮ್ ತಂದೆ ಕಾಲದಲ್ಲೂ ಹತ್ತಿ ಬೆಳೀತಾ ಇದ್ರು, ಈಗ ನೀವು ಬೆಳೀತಾ ಇದ್ದೀರಿ. ಈ ಬೇಸಾಯ ಕ್ರಮಗಳಲ್ಲಿ ನೀವು ಉಪಯೋಗಿಸುತ್ತಿದ್ದಂತಹ ಗೊಬ್ಬರದ ಪ್ರಮಾಣದಲ್ಲಿ ಏನ್ ಬದಲಾವಣೆಗಳನ್ನ ನೀವು ಮಾಡಿದ್ದೀರಿ ಅಥವಾ ತಂದಿದ್ದೀರಿ? ಸರ್, ಅವಾಗ್ಲೆಲ್ಲ ಕೊಟ್ಟಿಗೆ ಗೊಬ್ಬರನ ಅವಾಗ್ಲೂ ಹಾಕ್ತಾ ಇದ್ರು, ಇವಾಗ್ಲೂ ನಾವು ಮಧ್ಯಂತರದಲ್ಲಿ ಸ್ವಲ್ಪ ಕಮ್ಮಿ ಮಾಡಿದ್ದು, ಮತ್ತೆ ಇವಾಗ ಕೊಟ್ಟಿಗೆ ಗೊಬ್ಬರನ ನಾವು ಬಂದಿದ್ವಿ. ಫಸ್ಟ್ ರಾಸಾಯನಿಕ ಗೊಬ್ಬರನ ಮಧ್ಯಂತರದಲ್ಲಿ ನಾವು ಬಳಸ್ತೋ, ಅದರಿಂದ ಸ್ವಲ್ಪ ಇಳುವರಿ ಆಗ ಈಗ ಸ್ವಲ್ಪ ಕಮ್ಮಿ ಆಯ್ತು. ಹಾಗಾಗಿ ಮತ್ತೆ ನಾವು ಕೊಟ್ಟಿಗೆ ಗೊಬ್ಬರಕ್ಕೆ ಬಂದಿದ್ದೀವಿ ಸರ್. ಇವಾಗ ಈ ಬೆಳೆಯ ಅವಧಿ ಎಷ್ಟು? ಈ ಬೆಳೆ 150 ದಿನ ಅಷ್ಟೇ, ಹತ್ತಿ ಬೆಳೆ 150 ದಿನದಲ್ಲಿ ಅದು ಮುಕ್ತಾಯ ಆಗುತ್ತೆ. ಆಮೇಲೆ ಕಟಾವ್ ಆದ್ಮೇಲೆ ಪುನಃ ಹತ್ತಿ ಹಾಕ್ತೀರಾ ಅಥವಾ ಬೇರೆ ಏನಾದ್ರೂ? ಅದ್ರ ಬದಲು ಬೇರೆ ಬೆಳೆಯನ್ನ ನಾವು ಚೇಂಜ್ ಮಾಡ್ತೀವಿ. ಆ ಮುಸ್ಕಿನ ಜೋಳ ಹಾಕ್ತಿವಿ ಅಥವಾ ತರಕಾರಿನ ಹಾಕ್ತಿವಿ. ಹೀಗೆ ಬೆಳೆಯನ್ನ ಚೇಂಜ್ ಮಾಡ್ತೀವಿ. ವರ್ಷಕ್ಕೆ ಮಾತ್ರ ಇದು ಒಂದ್ ಸಾರಿ ಅಷ್ಟೇ. ಒಂದು ಬೆಳೆ ಪರಿವರ್ತನೆ ಆಗ್ಲೇಬೇಕು. ಆಗ್ಲೇಬೇಕು ಸರ್. ಯಾಕಂದ್ರೆ ಮಣ್ಣಿನಲ್ಲಿ ಮತ್ತೆ ಮತ್ತೆ ಹಾಕೋದ್ರಿಂದ ಅದು ನಮಗೆ ಅಷ್ಟು ಇಳುವರಿ ಬರೋದಿಲ್ಲ. ಹಾಗಾಗಿ ನಾವು ಬೇರೆ ಬೆಳೆಯನ್ನ ಚೇಂಜ್ ಮಾಡ್ತೀವಿ. ಚೆನ್ನಪ್ಪ ಅವರೇ, ಒಬ್ಬ ವಿದ್ಯಾವಂತ ಕೃಷಿಯನ್ನ ಮಾಡಿದಾಗ ಮಣ್ಣಿನ ಒಂದು ಫಲವತ್ತತೆ ಬಗ್ಗೆ, ಅದರ ಸಂರಕ್ಷಣೆ ಬಗ್ಗೆ ವಿಶೇಷವಾಗಿ ಕಾಳಜಿಯನ್ನ ವಹಿಸೋದು ನಮ್ಮ ಅನುಭವಕ್ಕೆ ಬಂದಿದೆ. ಹೇಳಿ, ಈಗ ನೀವು ಪ್ರಪಂಚ ತಿಳಿದವರು, ಪತ್ರಿಕೋದ್ಯಮವನ್ನ ನೀವು ಓದಿರುವಂತವರು, ಹೇಳಿ ನಿಮ್ಮ ಒಂದು ಶಿಕ್ಷಣ ಈ ಮಣ್ಣಿನ ಫಲವತ್ತತೆಯ ಬಗ್ಗೆ ಅಥವಾ ನೀರಿನ ಸಮರ್ಥ ಬಳಕೆ ಬಗ್ಗೆ ಯಾವ ರೀತಿಯ ಒಂದು ಅರಿವನ್ನ ಮೂಡಿಸುವಲ್ಲಿ ಅಥವಾ ನಿಮಗೆ ಒಂದು ತಿಳಿವನ್ನ ಹೆಚ್ಚಿಸುವಲ್ಲಿ ಪ್ರಯೋಜನಕ್ಕೆ ಬಂತು? ಸರ್, ಮಣ್ಣು ನಮ್ಮ ತಾಯಿ ಇದ್ದಂಗೆ. ಯಾಕಂದ್ರೆ ಅದನ್ನ ನಾವು ಎಷ್ಟು ಜೋಪಾನ ಕಾಪಾಡ್ತೀವಿ ಅಷ್ಟು ಇಳುವರಿಯನ್ನ ಅಷ್ಟು ನಮ್ಮನ್ನ ಕಾಪಾಡುತ್ತೆ ಅದು. ಹಾಗಾಗಿ ನಾವು ರಾಸಾಯನಿಕ ಗೊಬ್ಬರಗಳನ್ನ ಬಳಸೋದನ್ನ ಬಿಟ್ಟು, ನಮ್ಮ ಮಣ್ಣನ್ನ ವಿಷಮಯ ಮಾಡೋದನ್ನ ಬಿಟ್ಟು, ನಮ್ಮ ಆದಷ್ಟು ನಮ್ಮ ಸಾವಯವ ಕೃಷಿಯತ್ತ ನಾವು ಅದನ್ನ ಗಮನವನ್ನ ಹರಿಸ್ಬೇಕು. ಕೊಟ್ಟಿಗೆ ಗೊಬ್ಬರವನ್ನು ಹೆಚ್ಚು ಹೆಚ್ಚು ಬಳಕೆ ಮಾಡಬೇಕು. ಅದರಿಂದ ನಮ್ಮ ಮಣ್ಣು ಎಷ್ಟು ಫಲವತ್ತತೆ ಆಗಿರುತ್ತೋ ಅಷ್ಟು ನಮಗೆ ಆದಾಯವನ್ನ ಅದು ತಂದುಕೊಡುತ್ತೆ. ಹಾಗಾಗಿ ಮಣ್ಣನ್ನ ನಾವು ಚೆನ್ನಾಗಿ ಕಾಪಾಡ್ಕೋಬೇಕು ಸರ್. ಇನ್ನು ನೀರಿನ ಸಮರ್ಥ ಬಳಕೆ. ಸರ್, ನೀರಿನ ಸಮರ್ಥ ಬಳಕೆ ಅಂದ್ರೆ ನಾವು ನೀರನ್ನ ಆಯಿಸೋದ್ರಿಂದ ಸ್ವಲ್ಪ ಪೋಲಾಗುತ್ತೆ. ಈಗ ನಮಗೆ ಪಂಪ್ಸೆಟ್ ಇರೋದ್ರಿಂದ ನಮಗೆ ವಿದ್ಯುತ್ ಶಕ್ತಿ ಸಮಸ್ಯೆ ಬಹಳ ಇದೆ. ಹಾಗಾಗಿ ನಾವು ಹನಿ ನೀರಾವರಿಯನ್ನ, ತುಂತುರು ನೀರಾವರಿಯನ್ನ ನಾವು ನಮ್ಮ ಬೆಳೆಗಳಿಗೆ ಅಳವಡಿಸ್ಕೊಂಡ್ರೆ ನಾವು ಅದ್ ನೀರನ್ನ ಸಮರ್ಥವಾಗಿ ಬಳಸ್ಕೋಬಹುದು. ಹಾಗಾಗಿ ಹೆಚ್ಚು ತುಂತುರು ನೀರಾವರಿ ಮತ್ತೆ ಹನಿ ನೀರಾವರಿಯನ್ನ ನಾವು ಬಳಸಬೇಕಾಗಿ ನಾನು ಎಲ್ಲಾ ರೈತರಲ್ಲೂ ನಾನು ಕೇಳ್ಕೊತೀನಿ. ಇನ್ನು ಗೊಬ್ಬರದ ಬಗ್ಗೆ ಹೇಳಿದ್ರಿ, ಎಷ್ಟು ರಾಸುಗಳ ನೀವು ಪಾಲನೆ ಮಾಡ್ತಿದ್ರಿ, ಗೊಬ್ಬರದ ಒಂದು ಅಗತ್ಯ ಏನಿದೆ ಅದೆಲ್ಲ ನೀವೇ ಪೂರೈಸಕ್ ಆಗ್ತಾ ಇದೀರಾ ಅಥವಾ ಹೊರಗಡೆ ಕೊಂಡು ಬಳಸ್ತಾ ಇದ್ದೀರಾ? ಸರ್, ನಮ್ಮಲ್ಲಿ 4 ಹಸುಗಳಿವೆ. ನಮ್ಮಲ್ಲಿ ಆದಷ್ಟು ಗೊಬ್ಬರವನ್ನ ನಾವೇ ಯೂಸ್ ಮಾಡ್ಕೋತೀವಿ, ಮತ್ತೆ ಹೊರಗಡೆಯಿಂದ ನಾವು ತಗೋತೀವಿ. ಯಾಕಂದ್ರೆ ನಮ್ಮ ಜಮೀನು ಜಾಸ್ತಿ ಇರೋದ್ರಿಂದ ನಾವು ಹಸು ಸಾಕಾಣೆ ಸ್ವಲ್ಪ ಕಮ್ಮಿ ಇದೆ, ಅದನ್ನ ನೆಕ್ಸ್ಟ್ ನಾವು ಇಂಪ್ರೂವ್ ಮಾಡಬೇಕು. ಅದರಿಂದ ಗೊಬ್ಬರ ನಮಗೆ ಸಿಗುತ್ತೆ. ಹಾಗಾಗಿ ಸ್ವಲ್ಪ ನಮಗೆ ಸಾಲ್ತಾ ಇಲ್ಲ. ಹಾಗಾಗಿ ನಾವೇನ್ ಮಾಡ್ತೀವಿ, ಹೊರಗಡೆಯಿಂದ ಸ್ವಲ್ಪ ಅದನ್ನ ತಗೋತಾ ಇದೀವಿ ಸರ್. ಒಂದು ಹತ್ತಿ ಬೆಳೆ ಹಾಕಕ್ಕಿಂತ ಮುಂಚೆ ಗೊಬ್ಬರ ಕಡ್ಡಾಯವಾಗಿ ಹಾಕಿ ಹಾಕ್ತೀವಿ? ಹೌದು ಸರ್, ಅದನ್ನ ಗೊಬ್ಬರವನ್ನ ಹಾಕಿ ಮಣ್ಣನ್ನ ಹದ ಮಾಡಿ ಆಮೇಲೆ ನಾವು ಬಿತ್ತನೆಯನ್ನ ಮಾಡ್ತೀವಿ ಸರ್. ಇನ್ನು ಈ ಬೆಳೆಯ ಒಂದು ಸಂದಿಗ್ಧ ಹಂತಗಳು, ಕೆಲವೊಂದು ಹಂತಗಳಲ್ಲಿ ನೀವು ತುಂಬಾ ಹುಷಾರಾಗಿ ನೋಡ್ಕೊಂಡ್ರೆ ಮಾತ್ರ ನಿಮ್ಮ ನಿರೀಕ್ಷೆಯಾಗಿ ಬೆಳೆ ಬರುತ್ತೆ. ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ ಚೆನ್ನಪ್ಪ ಅವರೇ? ಸರ್, ಬೆಳೆ ಸ್ಟಾರ್ಟಿಂಗ್ ಒಂದು ತಿಂಗಳಲ್ಲಿ ಏನು ತೊಂದರೆ ಆಗೋದಿಲ್ಲ. ಆಮೇಲೆ ಸ್ವಲ್ಪ ಹುಳುಗಳು ತಿನ್ನುತ್ತೆ ಅದನ್ನ, ಎಲೆಗಳು, ಕಾಯಿಗಳು, ಕಾಯಿ ಕೊರವೆ ಹುಳುಗಳು ಬರುತ್ತೆ. ಅದಕ್ಕೆ ತಕ್ಕಂತೆ ನಾವು ಮೆಡಿಸಿನ್ ಅನ್ನ ಮಾಡಿಕೊಂಡು ಆ ಹುಳುಗಳನ್ನ ಕಂಟ್ರೋಲ್ ಮಾಡಿದ್ರೆ ನಮಗೆ ಕಾಯಿ ಮತ್ತೆ ಹೂವು ಉದುರೋದು ತಪ್ಪುತ್ತೆ. ಉದುರೋದು ತಪ್ಪದಾಗ ನಮ್ಗೆ ಹೆಚ್ಚು ಇಳುವರಿ ಬರುತ್ತೆ. ಈ ಜೂನ್ ಜುಲೈ ಟೈಮಲ್ಲಿ ಸ್ವಲ್ಪ ಮಳೆಗಾಲ ಆವರಿಸ್ಕೊಳ್ಳೋದ್ರಿಂದ ನಮಗೆ ಆ ಟೈಮಲ್ಲಿ ಔಷಧಿಯನ್ನು ಸಿಂಪಡಣೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅಂತ ಸಮಯದಲ್ಲಿ ನಾವು ಸ್ವಲ್ಪ ಔಷಧಿಯನ್ನು ಆದಷ್ಟು ಬೇಗ ಸಿಂಪಡಣೆ ಮಾಡ್ಕೊಂಡ್ರೆ ಬಹಳ ಉತ್ತಮ ಅಂತ ನಾವು ಅಂತೀವಿ. ನೀವು ಔಷಧಿಯನ್ನ ತಯಾರಿಸೋದು ಅನ್ನೋ ಒಂದು ಪದವನ್ನ ಬಳಸಿದ್ರಿ, ಹೇಳಿ ಇದಕ್ಕೆ ಬೇಕಾದಂತ ಔಷಧಿಯನ್ನ ನಿಮ್ಮ ಮಟ್ಟದಲ್ಲಿ ನೀವು ಏನಾದ್ರು ತಯಾರಿ ಮಾಡಿ ಬಳಕೆ ಮಾಡಿದ್ದ ಉದಾಹರಣೆಗಳಿದೆಯಾ? ಸರ್, ಅದೇ ಈಗ ನಾವು ಈ ಬೇವಿನಿಂಡಿ ಈ ಉತ್ತರದನ್ನ ನ್ಯಾಚುರಲ್ ಸಿಗೋದಂತ, ಮತ್ತೆ ಗೋಮೂತ್ರ ಇವನ್ನೆಲ್ಲ ನಾವು ರೆಡಿ ಮಾಡಿ, ಬೆಲ್ಲ ಮತ್ತೆ ಇದನ್ನೆಲ್ಲ ರೆಡಿ ಮಾಡಿ ಅದನ್ನೇ ನಾವು ಹೆಚ್ಚು ಸಿಂಪಡಣೆ ಮಾಡೋದ್ರಿಂದ ಈ ರೋಗ ಬರೋದು ನಿಯಂತ್ರಣ ಆಗುತ್ತೆ ಸರ್. ಕೀಟಗಳು ಕಡಿಮೆ ಆಗಿರೋದು ನಿಮ್ಮ ಅನುಭವಕ್ಕೆ ಬಂದಿದೆ? ಬಂದಿದೆ ಸರ್, ಆಗಿದೆ. ಸರಿ, ಇನ್ನು ಧಾರಣೆ, ಏನು ಬೆಲೆ ಸಿಕ್ಕಿತ್ತು, ಲಾಭದಾಯಕ ಅಂತ ಅನ್ಸುತ್ತಾ ಹತ್ತಿ ಬೆಳೆಯೋದು? ಸರ್, ಕಳೆದ ವರ್ಷ ಅಧಿಕ ಧಾರಣೆ ಸಿಕ್ಕಿತ್ತು ಹತ್ತಿಗೆ. ಈ ಇಡೀ ಹಿಸ್ಟ್ರಿ ಇದು ಇತಿಹಾಸ ಸುಮಾರು 14,000-15,000 ಹೋಗಿತ್ತು, ಕೆಲವು ಕಡೆ 16,000 ಹೋಗಿತ್ತು. ಅಂದ್ರೆ ನಮ್ಗೆ ಸಿಕ್ಕಿರೋ 15,000 ನಾವು ಅತಿಯನ್ನ ಕೊಟ್ಟಿದೀವಿ ಒಂದು ಕ್ವಿಂಟಲ್ಗೆ. ಎಷ್ಟು ಕ್ವಿಂಟಲ್ ಒಂದು ಎಕರೆನಲ್ಲಿ ಬರುತ್ತೆ ಸಾಮಾನ್ಯವಾಗಿ? ಸರ್, 8-10 ಕ್ವಿಂಟಲ್ ನಾವು ಬೆಳಿಬಹುದು. ಅಲ್ಲಿ 1.5 ಲಕ್ಷ ನಾವು ಆದಾಯ ನಿರೀಕ್ಷೆ ಮಾಡಬಹುದು? ಹೌದು ಸರ್, ಮಾಡಬಹುದು ಖಂಡಿತ. ಖರ್ಚೆಲ್ಲ ಕಳೆದ್ರು? ಖರ್ಚು ನಾವು ಆಲ್ಮೋಸ್ಟ್ ಅಲ್ಲಿ ನಾವೇ ಹತ್ತಿಯನ್ನ ಬಿಡಿಸಿ ನಾವೇ ಮಾಡೋದ್ರಿಂದ ಖರ್ಚು ಬಹಳ ಕಮ್ಮಿ ಇದೆ. ಸ್ವಲ್ಪ ಹತ್ತಿ ಬಿಡಿಸೋ ಟೈಮ್ಗೆ ಸ್ವಲ್ಪ ಲೇಬರ್ ಸಮಸ್ಯೆ ಆಗುತ್ತೆ, ಅವ್ರಿಗೆ ಸ್ವಲ್ಪ ಮೇಂಟೈನ್ ಮಾಡ್ಬೇಕು ಸರ್ ಅಷ್ಟೇ. ಅದನ್ನ ಬಿಡಿಸಿ ಅದನ್ನ ಸ್ವಲ್ಪ ಒಣಗಿಸಿ, ಒಣಗಿಸೋದೇನ್ ಬೇಕಾಗಿಲ್ಲ, ಮಳೆಗಾಲ ಆದಾಗ ಸ್ವಲ್ಪ ಒಣಗಿಸ್ಬೇಕು ಅಷ್ಟೇ. ಇಲ್ಲಾಂದ್ರೆ ಹಂಗೆ ನೇರವಾಗಿ ಅದನ್ನ ನಾವು ಮಾರ್ಕೆಟ್ಗೆ ಕಳಿಸ್ಬೇಕು. ಎಲ್ಲಿ ಮಾರುಕಟ್ಟೆ? ಇದಕ್ಕೆ ಹ್ಯಾಂಡ್ ಪೋಸ್ಟ್ ಇದೆ, ಸರ್ಗೂರ್ ಇದೆ, ಅಲ್ಲೇ ಬಂದು ತಗೊಂಡು ಹೋಗ್ತಾರೆ. ಹೌದು ಸರ್, ತಮಿಳ್ನಾಡಿನವ್ರು ಜಾಸ್ತಿ ಬರ್ತಾರೆ. ಹೌದು ಸರ್, ನಾವು APMC ಕೊಟ್ರೆ ಅವರೇ ಬರ್ತಾರೆ, ಅಲ್ಲಿ ಪರ್ಚೇಸ್ ಮಾಡ್ಕೊಂಡು ತಗೊಂಡು ಹೋಗ್ತಾರೆ ಸರ್. ಇನ್ನು ನೀವೇ ಹೇಳಿದ ಹಾಗೆ ಕಾಕಡ 10 ವರ್ಷದ ಗಿಡಗಳನ್ನ ನಾವಿಲ್ಲಿ ಕಾಣ್ತಾ ಇದೀವಿ, ಹೂಗಳನ್ನು ನೋಡ್ತಾ ಇದೀವಿ. ಹೇಳಿ, 10 ವರ್ಷದಿಂದ ಇಷ್ಟು ವ್ಯವಸ್ಥಿತವಾಗಿ ಪಾಲನೆ ಮಾಡ್ಕೊಂಡು ಬಂದಿದ್ರಿ, ಇದರ ಒಂದು ಗುಟ್ಟು ಏನು? ಸರ್, ಇದು ನಮ್ಮ ತಾಲೂಕಿನಲ್ಲಿ ಕೆಲವು ಊರುಗಳಲ್ಲಿ ಜೀವನದ ಆಧಾರ ಅಂದ್ರೆ ನಮ್ಮ ಈ ಕಾಕಡ ಗಿಡಗಳೇ. ನಾವು ಹತ್ತಿ ಆಗ್ಬೋದು, ಬಾಳೆ ಆಗ್ಬೋದು, ಇವೆಲ್ಲ ವಾರ್ಷಿಕ ಬೆಳೆಗಳು. ಈ ಇದು ನಮ್ಗೆ ಡೈಲಿ ಇದು ನಮ್ಗೆ ದುಡ್ಡು ಸಿಗುತ್ತೆ. ಇದೊಂಥರ ಕಾಮಧೇನು ಇದ್ದಂಗೆ ನಮ್ಗೆ. ಹಾಗಾಗಿ ನಮ್ಮ ಹಲವಾರು ರೈತರುಗಳು, ಹಲವಾರು ಜನರುಗಳು ಈ ಕಾಕಡ ಗಿಡಗದಿಂದ ಜೀವನವನ್ನ ಮಾಡ್ತಾ ಇದ್ದಾರೆ. ಹೇಳಿ, 10 ವರ್ಷದಿಂದ ಪಾಲನೆ ಮಾಡಿದೀರಿ, ಹೇಗೆ ನಿರ್ವಹಣೆ ಮಾಡ್ಬೇಕು, ವಾರ್ಷಿಕವಾಗಿ ಅದಕ್ಕೇನು ಗೊಬ್ಬರ ಕೊಡ್ತೀರಿ, ನೀರಿನ ವ್ಯವಸ್ಥೆ ಏನಿದೆ? ಸರ್, ನೀರನ್ನೋದಕ್ಕೆ ನಾವು ವಾರಕ್ಕೊಮ್ಮೆ ನಾವು ಅದನ್ನ ನೀರು ಕೊಡ್ತೀವಿ. ಗೊಬ್ಬರವನ್ನ ಒಂದ್ 2 ತಿಂಗಳಿಗೊಂದ್ಸರಿ ಗೊಬ್ಬರ ಹಾಕ್ತೀವಿ. ಇಷ್ಟು ಮಾಡ್ಕೊಂಡ್ರೆ ಸಾಕು, ಅದಕ್ಕಿನ್ನೇನು ಬೇಕಾಗಿಲ್ಲ. ಮತ್ತೆ ಒಂದು ತಿಂಗಳಿಗ ಅಥವಾ 15 ದಿನಕ್ಕೆ ಒಂದ್ಸಾರಿ ಒಂದು ಔಷಧಿಯನ್ನು ಸಿಂಪಡಣೆ ಮಾಡಬೇಕಾಗುತ್ತೆ. ಈ ಪ್ರೂನಿಂಗ್ ಮಾಡೋದು, ಗಿಡಗಳನ್ನ ಕಟ್ ಮಾಡೋದು ಅದೆಲ್ಲ ಯಾರಿಗೆ? ಅದು ಏನಿಲ್ಲ ಸರ್, ಕೆಳಗಡೆ ಅದು ಕಳೆ ಬರದ ತರ ನಾವು ನೋಡ್ಕೊಂಡ್ರೆ ಸಾಕು. ಅದನ್ನ ಅದಕ್ಕಿನ್ನೇನು ಬೇಕಾಗಿಲ್ಲ, ನೀರು ಮತ್ತೆ ಅದಕ್ಕೆ ಔಷಧಿ, ಎರಡೇ ಮೇನ್. ಸರಾಸರಿ ಒಂದು ಗಿಡದಿಂದ ಎಷ್ಟು ಹೂ ಸಿಗ್ಬೋದು ಒಂದು ವರ್ಷದಲ್ಲಿ? ಒಂದು ವರ್ಷದಲ್ಲಿ ನಾವು ಅಂದಾಜು ಮಾಡೋದು ಕಷ್ಟ ಆಗುತ್ತೆ. ಹೂ ನಮ್ಗೆ ಒಂದು ಟೈಮ್ ಅಲ್ಲಿ ಬಂದಾಗ, ಅದು ಈಗ ನಮ್ಮಲ್ಲಿ 400 ಗಿಡ ಇದೆ, 400 ಗಿಡಕ್ಕೆ ನಾವು 20 ಕೆಜಿ ಹೂ ಕುಯ್ಬೋದು. ಅದು ಪ್ರತಿದಿನ ಆತರ ಬರಲ್ಲ, ಒಂದ್ ಟೈಮ್ ಅಲ್ಲಿ ಮಾತ್ರ ನಾವು ಅಷ್ಟು ಕುಯ್ಬೋದು. ಅಲ್ಲ, ಒಂದು ವರ್ಷದಲ್ಲಿ ಸುಮ್ನೆ ಒಂದು ಅಂದಾಜು ಲೆಕ್ಕ ಹಾಕಿದ್ರೆ, ಅಂದಾಜು ಲೆಕ್ಕ ಹಾಕಿದ್ರೆ ಒಂದು 5 ಕೆಜಿ ಆರು ಕುಯ್ಬೋದು ಸರ್, ಕನಿಷ್ಠ ಒಂದ್ ಗಿಡಕ್ಕೆ ಒಂದ್ ವರ್ಷದಲ್ಲಿ 5 ಕೆಜಿಯಷ್ಟು ಹೂ ಕೊಡ್ಬೋದು. ಏನ್ ರೇಟ್ ಸಿಗುತ್ತೆ ಸಾಮಾನ್ಯವಾಗಿ ನಿಮ್ಗೆ? ಸರ್, ನಮ್ಗೆ ಈಗ ಹಬ್ಬದ ಒಂದು ಸೀಸನ್ ಗಳಲ್ಲಿ ಹೆಚ್ಚು ರೇಟ್ ಸಿಗುತ್ತೆ. ಹಬ್ಬದ ಸೀಸನ್ ಮತ್ತೆ ಮದುವೆ ಸೀಸನ್ ಅಲ್ಲಿ ಹೆಚ್ಚು ರೇಟ್ ಸಿಗುತ್ತೆ. ಕಮ್ಮಿ ಅಂದ್ರೆ ನಮ್ಗೆ 1 ಕೆಜಿಗೆ 100 ರೂಪಾಯಿನಾದ್ರೂ ಸಿಗುತ್ತೆ ಸರ್. ನೀವು ಬಿಡಿ ಹೂವನ್ನೇ ಮಾರ್ಬಿಡ್ತೀರಿ? ಸರ್, ಇಲ್ಲ, ನಾವು ಮೈಸೂರು ಮಾರ್ಕೆಟ್ ತಗೊಂಡಿದ್ವಿ, ಅಲ್ಲಿ ನಾವು ಮಾರ್ತೀವಿ ಸರ್. ನಿರಂತರವಾಗಿ ಡಿಮ್ಯಾಂಡ್ ಇರುತ್ತೆ ಅದಕ್ಕೆ? ಹೌದು ಸರ್, ನಿರಂತರವಾಗಿರುತ್ತೆ. ಈ ಸಂಕ್ರಾಂತಿ, ಈ ಕಾರ್ತಿಕ ಮಾಸದ ಒಂದು ಹಬ್ಬದ ಸೀಸನ್ ಗಳಲ್ಲಿ ತುಂಬಾ ಡಿಮ್ಯಾಂಡ್ ಇರುತ್ತೆ ಅದಕ್ಕೆ. ಹೌದು ಸರ್. ಇದು ಯಾವ ಸೀಸನ್ ಅಲ್ಲಿ ಹೆಚ್ಚು ಹೂವನ್ನ ನಿರೀಕ್ಷೆ ಮಾಡಬಹುದು? ಸರ್, ನವೆಂಬರ್ ಇಂದ ಫೆಬ್ರವರಿ ಗಂಟು ಹೆಚ್ಚು ಹೂವನ್ನ ಬರುತ್ತೆ ಸರ್, ಆಮೇಲೆ ಸ್ವಲ್ಪ ಡೌನ್ ಆಗುತ್ತೆ ಸರ್, ಕಮ್ಮಿ ಆಗುತ್ತೆ. ಹೂವನ್ನ ಬಿಡಿಸುವಂತ ಸಂದರ್ಭದಲ್ಲಿ ಕೆಲವರು ನಿಮಗೆ ಬೇಕಾಗುತ್ತೆ ಸಹಾಯ? ಹೌದು ಸರ್, ಒಂದು 15-20 ಕೆಜಿ 10 ಕೆಜಿ ಬಂದಾಗೆ ನಾವು ಲೇಬರ್ ಅವಶ್ಯಕತೆ ನಮಗೆ ಬೇಕಾಗುತ್ತೆ. ಯಾಕಂದ್ರೆ ನಾವೇ ಮನೆಯವರೇ ಇದನ್ನ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ಒಬ್ರು ಅಥವಾ 2 ಜನ ನಮಗೆ ಎಕ್ಸ್ಟ್ರಾ ನಮ್ಮ ಮನೆಗಿಂತ ಬೇಕಾಗುತ್ತೆ ಸರ್. ಇನ್ನು ಚೆನ್ನಪ್ಪನವರೇ, ನೀರಿನ ಒಂದು ವ್ಯವಸ್ಥೆ ಆಗ್ತಿದ್ದಂಗೆ ನಿಮಗೆ ಬಾಳೆ ಹಾಕಬೇಕು ಅಂತ ಅನ್ನಿಸ್ತು. ಹೌದು ಸರ್. ಎಷ್ಟು ಪ್ರದೇಶದಲ್ಲಿ ಬಾಳೆ ಬೆಳಿತೀರಿ, ಯಾವೆಲ್ಲ ತಳಿಗಳನ್ನು ಬೆಳಿತೀರಿ? ಸರ್, ನಾವು ಈಗ 4 ಎಕರೆಯಲ್ಲಿ ನಾವು ಬಾಳೆಯನ್ನ ಬೆಳೆದಿದ್ದೀವಿ. ಸುಮಾರು ನಮಗೆ ಬಾಳೆದ ಅನುಭವ ಜಾಸ್ತಿ ಆಗಿದೆ. ಯಾಕಂದ್ರೆ ಒಂದು 8 ವರ್ಷದ ಹಿಂದೆನೇ ನಾವು ಬಾಳೆ ಬೆಳೆದಿದ್ದು, ಅವಾಗ ಹೆಚ್ಚು ಆದಾಯವನ್ನು ತಂದುಕೊಟ್ಟಿತ್ತು. ಆಮೇಲೆ ಒಂದು 3 ವರ್ಷ ನಮ್ಮ ಇಳುವರಿಯಲ್ಲಿ ಬಹಳ ಕುಂಠಿತ ಆಗ್ತು. ಅದ್ರ ಮಧ್ಯದಲ್ಲಿ ಸ್ವಲ್ಪ ನಮಗೆ ಅಡಚಣೆ ಆಯ್ತು, ಈ ಬೆಳೆಯ ಒಂದು ಇದು ನಮಗೆ ಗೊತ್ತಾಗ್ಲಿಲ್ಲ, ಹಾಗಾಗಿ ಸ್ವಲ್ಪ ಅಡಚಣೆ ಆಯ್ತು. ಲಾಸ್ಟ್ ಇಯರ್ ನಮಗೆ ತುಂಬಾ ಚೆನ್ನಾಗಿ ಬರ್ತು ಸರ್, ಬಾಳೆ ತುಂಬಾ ಆದಾಯನು ತಂದ್ಕೊಡ್ತು. ಸಾಮಾನ್ಯವಾಗಿ ಕೃಷಿಯನ್ನ ಮತ್ತೆ ಪ್ರಾರಂಭ ಮಾಡೋದು ಅಥವಾ ಪ್ರಾರಂಭ ಮಾಡುವಂತ ಸಂದರ್ಭದಲ್ಲಿ ಬಾಳೆ ಬೆಳೆಯಲ್ಲೇ ಪ್ರಯತ್ನ ಮಾಡ್ತಾರೆ ಅಲ್ವಾ? ಈಗ ನೀವೇ ತಿಳಿಸಿದ ಹಾಗೆ ಮೊದಲು ಚೆನ್ನಾಗಿ ಬಂತು, ಆಮೇಲೆ ಏನೋ ತೊಂದರೆ ಆಯ್ತು, ಅದನ್ನ ಒಂಚೂರು ಏನ್ ತೊಡಕು, ಯಾಕಾಯ್ತು, ಅದೇನಾದ್ರು ಹೇಳಕ್ಕೆ ಸಾಧ್ಯನಾ? ಸರ್, ಅದು ನಮ್ಗೆ ಸ್ಟಾರ್ಟಿಂಗ್ ನಾವು ಬಾಳೆ ಹಾಕಿದ್ವು, ಮತ್ತೆ ಒಂದ್ 2 ವರ್ಷ ಬಿಟ್ಟು ಅದೇ ಜಾಗಕ್ಕೆ ಬಾಳೆ ಹಾಕ್ತಾರೆ, ಏಲಕ್ಕಿ ಬಾಳೆನ, ಅದು ಸ್ವಲ್ಪ ಫಾಲ್ಟ್ ಆಯ್ತು, ತಪ್ಪಾಯ್ತು ಸರ್. ಅಲ್ಲಿ ನಾವು ಹಿಡಿದಿತ್ತು ಅದು ಬಾಳೆ ಏನಾಯ್ತು, ಒಂದ್ 4 ತಿಂಗಳ ನಂತರ ಅದು ರೋಗ ಬರುತ್ತು, ಅದು ಹೊಟ್ಟೆ ಸೀಳುತ್ತೆ ರೋಗ. ಏಲಕ್ಕಿ ಪ್ರಮುಖವಾದ ರೋಗ ಅಂದ್ರೆ ಅದೇ ಸುಳಿ ಒಣಗ್ತಕ್ಕಂಥದ್ದು, ಹೊಟ್ಟೆ ಸೀಳ್ತಕ್ಕಂಥದ್ದು, ಹೊಟ್ಟೆ ಅಂದ್ರೆ ಅದರ ಹೊಟ್ಟೆ ಮಧ್ಯಭಾಗ ಸೀಳ್ತಕ್ಕಂಥದ್ದು, ಅದು ರೋಗ ಬಂತು. ಅದು ಬಂದ್ರೆ ಬಹಳ ಕಷ್ಟ, ಅದು ನಿಯಂತ್ರಣ ಆಗೋದಿಲ್ಲ, ಮತ್ತೆ ಗಿಡ ಅದು ಡೆವಲಪ್ ಆಗೋದಿಲ್ಲ. ಹಾಗಾಗಿ ಇನ್ನೂ ಅದನ್ನ ನಾವು ತೆರೆದಾಕ್ಲಿ ಕಿತ್ತಾಕ್ಲೇಬೇಕು ಗಿಡನ, ಅದು ಇಂಪ್ರೂವ್ಮೆಂಟ್ ಆಗಲ್ಲ ಸರಿ. ಆತರ ನಮ್ಗೆ ಒಂದು 3 ವರ್ಷ ಸತತವಾಗಾಯ್ತು. ಆಮೇಲೆ ಅದು ಹೇಗೆ ಗೊತ್ತಾಯ್ತು ನಿಮಗೆ ಈ ತರ ತೊಂದರೆ ಆಗ್ತಿದೆ ಅಂತ? ಸರ್, ಅದು ಅನುಭವ, ರೈತರ ಅನುಭವ ಅದು, ನಮ್ಗೆ ಯಾರು ಗೊತ್ತಾಗೋದಿಲ್ಲ. ಅದು ಬಂದಾಗ ಅದು ಎಷ್ಟು ನಮ್ಗೆ ತೊಂದರೆ ಕೊಡುತ್ತೋ ಅಷ್ಟು ಅನುಭವ ನಮ್ಗೆ. ಅದು ಈಗ ನಿಮ್ಗೆ ಅದು ಒಂದು ಪಾಠ ಕಲಿಸಿದೆ? ತುಂಬಾ ಪಾಠ ಕಲಿಸಿದೆ ಸರ್, ಬಹಳ ಅಂದ್ರೆ ತುಂಬಾ ಪಾಠ ಕಲಿಸಿದೆ ಅದು. ಈಗ ಅಂದ್ರೆ ಮಣ್ಣಿನಿಂದ ಹರಡುವಂತಹ ರೋಗ? ಹೌದು ಸರ್, ಮಣ್ಣಿನಿಂದ ಹರಡ್ತಕ್ಕಂಥದ್ದು. ಅದೇ ಜಾಗದಲ್ಲಿ ನಾವು ಅದ್ ಹಾಕ್ಬಾರ್ದು, ಅದ್ರಲ್ಲಿ ಇರ್ತಕ್ಕಂತ ಕೀಟಾಣು ಆಗ್ಬೋದು, ಇನ್ನೊಂದಾಗ್ಬೋದು, ಅದು ಮತ್ತೆ ಅದು ಸಡನ್ ಆಗಿ ಹೋಗೋದಿಲ್ಲ. ಅದು ಸುಮಾರು ವರ್ಷಗಳ ನಂತರ ಅದು ನಶಿಸಿ ಹೋಗ್ಬೇಕು ಹೊರತು ನಾವು ಪದೇ ಪದೇ ಅದೇ ಜಾಗಕ್ಕೆ ಹಾಕ್ಬಾರ್ದು ಅದನ್ನ. ಅಂದ್ರೆ ಬೆಳೆ ಪರಿವರ್ತನೆ ಆಗ್ಬೇಕಾಗಿತ್ತು. ಖಂಡಿತ ಆಗ್ಬೇಕು. ಈಗ 2 ರೀತಿಯ ಬಾಳೆನ ನೀವು ಬೆಳೀತಾ ಇದ್ದೀರಿ, ಒಂದು ನೇಂದ್ರ ಬಾಳೆ, ಹಾಗೇನೆ ಏಲಕ್ಕಿ ಬಾಳೆ. ಇವೆರಡರಲ್ಲಿ ಏನ್ ಬದಲಾವಣೆಗಳು ಅಥವಾ ವ್ಯತ್ಯಾಸಗಳು? ಸರ್, ಏಲಕ್ಕಿ ಬಾಳೆ ಬಹಳ ಅನುಕೂಲ ಆಗುತ್ತೆ ನಮ್ಗೆ, ಯಾಕಂದ್ರೆ ನಮ್ಗೆ ಇಲ್ಲಿ ಲೋಕಲ್ ಆಗಿ ನಾವು ಎಲ್ಲ ಕಡೆ ನಾವು ಅದನ್ನ ಮಾರ್ಬೋದು. ತುಂಬಾ ಹಬ್ಬ ಸೀಸನ್ ಗಳಲ್ಲಿ ತುಂಬಾ ಡಿಮಾಂಡ್ ಇರುತ್ತೆ ನಮ್ಗೆ, ಹಾಗಾಗಿ ನಾವು ಏಲಕ್ಕಿ ಬಾಳೆನ ಬೆಳೀತಕ್ಕಂಥದ್ದು ಬಹಳ ಸೂಕ್ತ. ಅದು ಎಲ್ಲದಕ್ಕೂ ಒಳ್ಳೇದು, ಆರೋಗ್ಯಕ್ಕೆ ಒಳ್ಳೇದು, ತಿನ್ಬೋದು, ಪೂಜೆ ಮಾಡಬಹುದು, ಇನ್ನೊಂದು ಮಾಡಬಹುದು, ಎಲ್ಲದಕ್ಕೂ ಒಳ್ಳೇದು. ಹಾಗಾಗಿ ಏಲಕ್ಕಿನ ನಾವು ಬೆಳೆಯೋದು ಬಹಳ ಸೂಕ್ತ ಅನ್ಸುತ್ತೆ ಸರ್. ನೇಂದ್ರ ಬಾಳೆ ಕೇರಳ ಮಾರುಕಟ್ಟೆ? ಹೌದು ಸರ್, ನಾವು ಬರೀ ಕೇರಳ ಮಾರುಕಟ್ಟೆನೆ ಗಮನದಲ್ಲಿ ಇಟ್ಕೊಂಡು ನಾವು ನೇಂದ್ರ ಬಾಳೆಯನ್ನ ಬೆಳಿಬಹುದು. ಕೇರಳದಲ್ಲಿ ಏನಾರ ಒಂದು ಮಾರುಕಟ್ಟೆ ಸ್ವಲ್ಪ ವ್ಯತ್ಯಾಸ ಆದ್ರೆ ನಮ್ದು ನಮಗ್ ತೊಂದರೆ ಆಗುತ್ತೆ. ಬೆಳೆ ನಿರ್ವಹಣೆಯಲ್ಲಿ ಏನ್ ಬದಲಾವಣೆಗಳನ್ನ ನೀವು ಗಮನಿಸಿದ್ದೀರಿ? ಬೆಳೆ ಈಸಿ ಅಂತಾರೆ, ನೇಂದ್ರ ಬಾಳೆ ಕೃಷಿ ಈಸಿ ಸುಲಭ ಅಂತಾರಲ್ಲ, ಹೇಗೆ? ಹೌದು ಸರ್, ನೇಂದ್ರ ಬಾಳೆ ಸ್ವಲ್ಪ ಈಸಿ, ಅದಕ್ಕೆ ಜಾಸ್ತಿ ರೋಗ ಮತ್ತೆ ಇತರ ಏನು ಬರೋದಿಲ್ಲ. ಮತ್ತೆ ಅದು 10 ತಿಂಗಳಿಗೆ ನಾವು ಕಟಾವು ಮಾಡಬಹುದು. ಇದು 12 ತಿಂಗಳು ಬೇಕಾಗುತ್ತೆ ಏಲಕ್ಕಿ ಬಾಳೆ. ನೇಂದ್ರ ಬಾಳೆ 10 ತಿಂಗಳಿಗೆ ಅದು ಬೇಗ ಬರುತ್ತೆ, 1-2 ತಿಂಗಳು ಮುಂಚಿತವಾಗಿ ಬರುತ್ತೆ. ಅದು ನಾವು ಸೂಕ್ತ ನಿರ್ವಹಣೆ ಇದೆ, ಬಹಳ ಈಸಿ ಅದು, ನಿರ್ವಹಣೆ ಮಾಡೋದು ಬಹಳ ಈಸಿ. ಇದು ಸ್ವಲ್ಪ ಕಷ್ಟ ಆಗುತ್ತೆ ಸರ್. ಏನು ಸರಾಸರಿ ಇಳುವರಿ ಅಥವಾ ಧಾರಣೆ ನಿಮಗೆ ಸಿಕ್ಕಿತ್ತು ಸರ್? ನಮಗೆ ಈ ವರ್ಷ, ಕಳೆದ ವರ್ಷ ಇವಾಗ ಒಂದು 4 ತಿಂಗಳ ಹಿಂದೆ ಸುಮಾರು 25 ರೂಪಾಯಿ ಸಿಕ್ಕಿತ್ತು ಕೆಜಿಗೆ. ಯಾವ್ದು ನೇಂದ್ರ ಬಾಳೆ ನಮ್ಗೆ ಒಳ್ಳೆ ಇಳುವರಿ ಬಂದಿ ಸರ್, 18-20 ಕೆಜಿ ಇಳುವರಿ ಬಂದು ಒಂದು ಗೊನೆ ಒಂದು ಗಿಡದಲ್ಲಿ. ಇನ್ನು ತರಕಾರಿ ಬೆಳೆನೂ ಸಹ ನೀವು ನಿರಂತರವಾಗಿ ಬೆಳೀತಾ ಇದ್ದೀರಿ? ಹೌದು ಸರ್. ಹೇಳಿ, ಏನೆಲ್ಲ ತರಕಾರಿಗಳನ್ನು ಬೆಳೆದ್ರಿ, ತರಕಾರಿ ಬೆಳೆಗೆ ಸಂಬಂಧಪಟ್ಟಾಗ ಏನ್ ನಿಮ್ಮ ಅನುಭವ? ಸರ್, ನಾವು ಪ್ರಮುಖವಾಗಿ ತರಕಾರಿ ಬೆಳೀತಕ್ಕಂಥದ್ದು ಟೊಮೊಟೊ. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಮಾರ್ಕೆಟ್ ವ್ಯವಸ್ಥೆಯಲ್ಲಿ ಸ್ವಲ್ಪ ನಾವು ಏರಿಳಿತ ಕಾಣ್ತಾ ಇದ್ದೀವಿ. ಸಡನ್ ಆಗಿ ಏರು ಬೀಳುತ್ತೆ, ಸಡನ್ ಆಗಿ ಇಳಿತದೆ, ಅದರಿಂದ ಆದಾಯ ಸ್ವಲ್ಪ ಕಮ್ಮಿನೆ ನಮಗೆ. ಹಾಗಾಗಿ ನಾವು ಅದಕ್ಕಿಂತ ಅದು ಸ್ವಲ್ಪ ಕಮ್ಮಿ ಮಾಡಿಕೊಂಡು ಈ ಸೋಲಾರ್ ಬೀನ್ಸ್ ಮತ್ತೆ ಪೈರ್ ಅಂತ ಬರ್ತೀವಿ ಕೇರಳ ಕಳಿಸ್ತೀವಿ, ಆ ಥರದ ಹೆಚ್ಚು ಬೆಳೀತಾ ಇದ್ದೀವಿ ಸರ್. ಇದು ನಿಮಗೆ ಲಾಭದಾಯಕ ಅನಿಸ್ತಾ ಇದೆ? ಹೌದು ಸರ್, ಲಾಭದಾಯಕವಾಗಿದೆ. ಇಲ್ಲೂ ಸಹ ತರಕಾರಿ ಬೆಳೆಯುವ ಪ್ರದೇಶ ಬೇರೆ ಮಾಡ್ಕೊಂಡಿದ್ದೀರೋ ಅಥವಾ ಬೆಳೆ ಪರಿವರ್ತನೆ ಮಾಡುವಂತ ಸಂದರ್ಭದಲ್ಲಿ ಹತ್ತಿ ಬೆಳೆದಂತ ಪ್ರದೇಶದಲ್ಲಿ ತರಕಾರಿ ಬೆಳೆಯೋದು ಆ ತರ ಮಾಡ್ತೀರೋ ಹೇಗೆ? ಹೌದು ಸರ್, ಹತ್ತಿ ಬೆಳೆ ಆದ ನಂತರ ನಾವು ತರಕಾರಿನ ಹಾಕ್ತಿವಿ, ಬೆಳೆ ಪರಿವರ್ತನೆ ನಾವು ಮಾಡ್ತಿರ್ತೀವಿ ಸರ್. ವರ್ಷ ವರ್ಷ ಒಂದೇ ಕಡೆ ನಾವು ಒಂದೇ ಬೆಳೆನ ಹಾಕಲ್ಲ, ಹತ್ತಿ ಹಾಕದ ಕಡೆ ನಾವು ಮುಗಿದ್ಮೇಲೆ ತರಕಾರಿ ಅಥವಾ ಜೋಳ ಈ ತರದ ನಾವು ಚೇಂಜ್ ಮಾಡ್ತೀವಿ ಸರ್. ಇನ್ನು ತರಕಾರಿ ಬೆಳೆಗಳಿಗೆ ವಿಶೇಷವಾಗಿ ಗೊಬ್ಬರದ ಒಂದು ಪೂರೈಕೆ ಬೇಕಾಗುತ್ತೆ, ಅದು ಹೇಗೆ ನೀವು ನಿರ್ವಹಿಸ್ತಾ ಇದ್ದೀರಿ? ಅದೇ ಸರ್, ಈಗ ನಾವು ಕೊಟ್ಟಿಗೆ ಗೊಬ್ಬರನೇ ಹೆಚ್ಚು ಹಾಕ್ತಾ ಇದ್ದೀವಿ, ಅದನ್ನೇ ನಾವು ಸ್ವಲ್ಪ ಆದಷ್ಟು ಅದೇ ಜಾಸ್ತಿ ಗೌರ್ಮೆಂಟ್ ಗೊಬ್ಬರವನ್ನ ಸ್ವಲ್ಪ ಕಮ್ಮಿ ಮಾಡಿದೀವಿ ಸರ್. ಇಲ್ಲ ಚೆನ್ನಪ್ಪ ಅವರೇ, ಇನ್ನು ರಾಸುಗಳನ್ನ ನೀವು ಪಾಲನೆ ಮಾಡ್ತಿದ್ದೀರಿ, ಅವುಗಳಿಗೆ ಬೇಕಾದ ಮೇವು ನೀವೇ ಬೆಳ್ಕೋತೀರೋ ಹೇಗೆ? ಹೌದು ಸರ್, ನಾವು ಅದು ಇಲ್ಲೇ ನೇಪೇರ್ ಹುಲ್ನ ಹಾಕಿದೀವಿ, ಸ್ವಲ್ಪ ಜಾಗದಲ್ಲಿ ನೇಪೇರ್ ಹುಲ್ ಇದೆ, ಮತ್ತೆ ನಮ್ಮ ಹತ್ರ ಗದ್ದೆ ಇದೆ, ಭತ್ತ ಬೆಳಿತೀವಿ, ಅದರಲ್ಲಿ ನಾವು ಬಂದಂತ ಒಂದು ಒಣ ಹುಲ್ಲನ್ನ ನಾವು ಮಡಿಕೊಂಡಿದೀವಿ, ಶೇಖರಣೆ ಮಾಡಿದೀವಿ. ಮತ್ತೆ ರಾಗಿ ಬೆಳಿತೀವಿ, ರಾಗಿಯಲ್ಲಿ ಬಂದಂತ ಹುಲ್ಲನ್ನು ಸಹ ನಾವು ರಾಸುಗಳಿಗೆ ಅದನ್ನ ಹಾಕ್ತೀವಿ ಸರ್. ಈ ಭತ್ತ ರಾಗಿ ಬೆಳೆಯೋ ಪ್ರದೇಶ ಬೇರೆ? ಹೌದು, ಬೇರೆ ಇದೆ ಸರ್, ಅದನ್ನ ನಮ್ಗೆ ಗದ್ದೆ ಇದೆ, ಅಲ್ಲಿ ನಮ್ಗೆ 1.25 ಎಕರೆ ಇದೆ, ಭತ್ತ ಬೆಳಿತೀವಿ ಅದರಲ್ಲಿ. ಯಾವ್ದು ಭತ್ತ ಸರ್? ನಾವು ಮನೆಗೆ ಊಟಕ್ಕೆ ಬೆಳಿತೀವಿ ಸಣ್ಣ ಭತ್ತ, ಊಟಕ್ಕೆ ಮತ್ತೆ ಜ್ಯೋತಿ ಭತ್ತ. ಜ್ಯೋತಿ ಭತ್ತ ನಿರಂತರವಾಗಿ ಬೆಳೀತೀರಿ? ಹೌದು, ಚೇಂಜ್ ಮಾಡ್ತೀವಿ ಸರ್. ಈ ಫಸಲು ನಾವು ಮನೆಗೆ ಊಟಕ್ಕೆ ಸಣ್ಣ ಭತ್ತ ಹಾಕೋತೀವಿ, ನೆಕ್ಸ್ಟ್ ಫಸಲು ಇನ್ನೊಂದು ಫಸಲಿಗೆ ಜ್ಯೋತಿ ಭತ್ತವನ್ನು ನಾವು ಎರಡು ಬೆಳೆ ತಗೊಳ್ತೀರ? ಹೌದು ಸರ್, ಅಲ್ಲಿ ನಿರಂತರವಾಗಿ ಭತ್ತ ಅಷ್ಟೇ? ಹೌದು ಸರ್. ಮಧ್ಯ ಈ ಕಾಳು ಹಾಕೋದು ಎಲ್ಲ ಇಲ್ವಾ? ಅದೇ, ನಮ್ಗೆ ಕಾಲುವೆಯಲ್ಲಿ ನೀರು ಕೊಡ್ಲಿಲ್ಲ ಅಂದ್ರೆ ನಾವು ಕಾಳುಗಳು ಹಾಕತೀವಿ, ಅಲಸಂದೆ ಮತ್ತೆ ಹಸಿರು ಕಾಳು ಈ ತರ ಕಾಳುಗಳನ್ನ ನಾವು ಹಾಕತೀವಿ, ಎಳ್ಳು ಈ ತರ ಹಾಕ್ತಿವಿ. ಎರಡೂ ಫಸಲು ನಮ್ಗೆ ನೀರು ಕೊಟ್ರೆ ನಾವು ಭತ್ತವನ್ನೇ ಬೆಳೆಯುದು ಸರ್. ಇನ್ನು ಇಷ್ಟೆಲ್ಲ ಒಂದು ತಿಳುವಳಿಕೆ ಇದೆ, ವಿದ್ಯಾಭ್ಯಾಸ ಪಡ್ಕೊಂಡಿದ್ದೀರಿ, ಪತ್ರಿಕೋದ್ಯಮ ಅಧ್ಯಯನ ಮಾಡಿರೋದ್ರಿಂದ ನಿಮಗೆ ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ಇದೆಲ್ಲ ಗೊತ್ತಾಗುತ್ತೆ. ಮಾರುಕಟ್ಟೆ ವ್ಯವಸ್ಥೆ ಬಗ್ಗೆ ಏನ್ ನಿಮ್ಮ ಅನಿಸಿಕೆ ಚೆನ್ನಪ್ಪ? ಸರ್, ಮಾರುಕಟ್ಟೆ ಬಹಳ ನಮ್ಮ ರೈತರಿಗೆ ಬಹಳ ಸಮಸ್ಯೆ ಆಗಿದೆ. ಕೆಲವು ಕಡೆ ದಲ್ಲಾಳಿಗಳ ಹಾವಳಿಯಾಗಿದೆ, ಕೆಲವು ಕಡೆ ಅವರು ಬೆಳೆದಂತ ಬೆಳೆಯನ್ನ ಸರಿಯಾಗಿ ಸಾಕ್ಷಾಕ್ ಆಗ್ತಾ ಇಲ್ಲ, ಕೆಲವು ಟೈಮಲ್ಲಿ ಬೆಲೆನೇ ಇರೋದಿಲ್ಲ, ಅಂತ ಸಮಯದಲ್ಲಿ ರೈತರು ಬಹಳ ಒಂದು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಸರ್. ಈಗ ನೀವು ಏನ್ ಅದಕ್ಕೆ ಪರಿಹಾರವನ್ನ ಕಂಡುಕೊಂಡಿದ್ದೀರಿ ಅಥವಾ ಸೂಚಿಸ್ತೀರಾ? ಸರ್, ನಾವು ಏನು ಪರಿಹಾರ ಅಂದ್ರೆ, ನಮ್ಮ ರೈತರುಗಳು ಸೂಕ್ತ ಮಾರುಕಟ್ಟೆಯನ್ನ ನೋಡಬೇಕು, ಯಾವ ಸಮಯದಲ್ಲಿ ನಾವು ಏನನ್ನ ಬೆಳೆದ್ರೆ ನಾವು ಇದರಲ್ಲಿ ಯಶಸ್ಸನ್ನ ಕಾಣಬಹುದು ಅನ್ನೋದನ್ನ ನೋಡಿಕೊಂಡು ನಾವು ಬೆಳೆಯನ್ನ ಮಾಡಬೇಕು ಹೊರತು ನಾವು ಯಾವುದೇ ಸರ್ಕಾರನಾಗ್ಲಿ ಇನ್ನೊಂದು ವ್ಯವಸ್ಥೆಯನ್ನ ನಾವು ದೂಷಿಸ್ತಕ್ಕಂಥದ್ದು ಸರಿ ಇಲ್ಲ. ಯಾಕಂದ್ರೆ ಎಲ್ಲರೂ ನಾವು ಒಂದನ್ನೇ ಬೆಳಿತಕ್ಕಿಂತ ಎಲ್ಲರೂ ಹತ್ತಿನೇ ಹಾಕೋದು ಅಥವಾ ಎಲ್ಲರೂ ಜೋಳನೇ ಹಾಕ್ತಕ್ಕಂಥದ್ದು ಅಥವಾ ಎಲ್ಲರೂ ಇನ್ನೊಂದು ಬೆಳೆಯನ್ನ ಬೆಳಿತಕ್ಕಂಥದ್ದು, ಎಲ್ಲರೂ ಟೊಮೆಟೊ ಹಾಕ್ತಕ್ಕಂಥದ್ದು, ಇದನ್ನ ಮಾಡೋದ್ರಿಂದ ನಮ್ಗೆ ಅಧಿಕವಾದಂತ ಒಂದು ಬೆಲೆ ಸಿಗಲ್ಲ ಅಂತ ನನ್ನ ಅನಿಸಿಕೆ ಸರ್. ಚನ್ನಪ್ಪ ಅವರೇ, ಈಗ ನೀವು ವಿದ್ಯಾಭ್ಯಾಸ ಮುಗಿಸಿ ಕೃಷಿಯನ್ನೇ ನಂಬಿ ಜೀವನ ಸಾಗಿಸ್ಬೇಕು ಅಂತ ನಿರ್ಧಾರ ಮಾಡಿ ಬಂದ್ಬಿಟ್ರಿ, ಎಷ್ಟು ವರ್ಷ ಆಯ್ತು ನೀವು ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೊಂಡು? ಸರ್, ಸುಮಾರು 8 ವರ್ಷ ಆಯ್ತು. 8 ವರ್ಷದಲ್ಲಿ ನಿಮ್ಗೆ ಹೆಂಗನ್ಸುತ್ತೆ ಬದುಕು? ಬದುಕು ಇದು ಬಹಳ ಚೆನ್ನಾಗಿದೆ ಸರ್, ಕೃಷಿ ನಮ್ಗೆ ಬಹಳ ಚೆನ್ನಾಗಿದೆ, ಬಹಳ ನೆಮ್ಮದಿ ಮತ್ತೆ ಖುಷಿಯನ್ನು ಕೊಡುತ್ತೆ ಸರ್. ನಾವು ಬೇರೆ ಕಡೆ ಎಲ್ಲೋ ಹೋಗಿ ಅವರು ಇವರು ಒಂದು ಇದರಲ್ಲಿ ನಾವು ದುಡಿಯೋದಕ್ಕಿಂತ ನಮ್ಮ ಸ್ವಂತದಲ್ಲಿ ನಾವು ದುಡಿಯತಕ್ಕಂಥದ್ದು ಬಹಳ ಖುಷಿ ಕೊಡುತ್ತೆ ಸರ್, ಬಹಳ ನೆಮ್ಮದಿ ಇದೆ, ಬಹಳ ಸಂತೋಷ ಇದೆ ಸರ್. ಇನ್ನು ಒಂದು ಯಶಸ್ವಿ ಕುಟುಂಬ ಕೃಷಿ ಮಾದರಿಯನ್ನು ನಾವು ನಿಮ್ಮ ಒಂದು ಕುಟುಂಬದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಹೇಳಿ, ಕೃಷಿಗೆ ಮೂರು ಜನ ಅಣ್ಣ ತಮ್ಮಂದ್ರಲ್ಲಿದೆ, ಇನ್ನು ಯಾರ್ದೆಲ್ಲ ಒಂದು ಪಾಲುದಾರಿಕೆ ಇದೆ? ಸರ್, ಇಡೀ ಫ್ಯಾಮಿಲಿ ಇದೆ ನಮ್ದು, ಒಂದು ಇದಿದೆ ಸರ್, ಸಹಾಯ ಇದೆ. ನಮ್ಮ ಅಣ್ಣ ಮತ್ತೆ ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಅಣ್ಣಂದಿರು, ಹೆಂಡತಿರು, ಇವರೆಲ್ಲ ನಮ್ಗೆ ಬಹಳ ಸಹಕಾರ. ಎಲ್ಲ ಒಂದೇ ಮನೇಲಿ ಇದ್ದೀರಿ? ಹೌದು ಸರ್, ನಮ್ದೆಲ್ಲ ಒಂದೇ ಮನೇಲಿ, ನಮ್ದು ಅವಿಭಕ್ತ ಕುಟುಂಬ. ಅವಿಭಕ್ತ ಕುಟುಂಬ ಒಂದು ಕೃಷಿ ಯಶಸ್ಸಿಗೆ ಸಹಕಾರಿಯಾಗಿರುತ್ತೆ ಯಾವಾಗಲೂ. ಹೌದು ಸರ್. ಹೇಳಿ, ಈಗ ನೀವು ಅಲ್ಲದೆ ಬೇರೆಯವರೆಲ್ಲ ಏನೆಲ್ಲ ಕೆಲಸಗಳನ್ನ ಮಾಡ್ತಾರೆ? ಸಾಮಾನ್ಯವಾಗಿ ಹೊರಗಿನ ಒಂದು ಕೃಷಿ ಕಾರ್ಮಿಕರ ಅಗತ್ಯ ಎಷ್ಟು ಮಟ್ಟಿಗೆ ಬೇಕಾಗುತ್ತೆ, ಯಾವ ಸಂದರ್ಭಗಳಲ್ಲಿ ಬೇಕಾಗುತ್ತೆ? ಸರ್, ನಾವೀಗ ಹತ್ತಿ ಮತ್ತೆ ಹತ್ತಿಯನ್ನ ಬಿಡಿಸ್ತಕ್ಕಂಥ ಸಂದರ್ಭದಲ್ಲಿ ಹೊರಗಿನವರ ಒಂದು ಸಹಾಯ ನಮ್ಗೆ ಬೇಕಾಗುತ್ತೆ, ಒಳಗಿನ ನಮ್ದು ಜನಗಳ ಸಹಾಯ ನಮ್ಗೆ ಬೇಕಾಗುತ್ತೆ. ಅಗತ್ಯಕ್ಕೆ ತಕ್ಕಂತೆ ನಾವು ಅವ್ರನ್ನ ಕರ್ಸ್ಕೋತೀವಿ. ಯಾವಾಗ್ಲೂ ಸಹ ನಾವು ಅವ್ರನ್ನ ಇದ್ ಮಾಡೋದಿಲ್ಲ, ನಮ್ಮ ಮನೆಯವರೇ ಆದಷ್ಟು ನಾವು ಇಲ್ಲಿ ನಿರ್ವಹಣೆಯನ್ನ ನಾವು ಮಾಡ್ತಾ ಇದ್ದೀವಿ ಸರ್. ನಮ್ಮ ಅಣ್ಣ ಮತ್ತೆ ನಮ್ಮ ತಂದೆ, ನಮ್ಮ ತಾಯಿ. ಓದ್ಬಿಟ್ಟು ನಾನು ಈ ತರ ಕೆಲಸ ಮಾಡ್ಬೇಕಾಗಿ ಬಂತಲ್ಲ ಅಂತ ನಿಮ್ಗೆ ಯಾವತ್ತು ಅನಿಸ್ಲಿಲ್ವಾ? ಯಾವತ್ತು ಆತರ ನಮ್ಗೆ ಫೀಲಿಂಗ್ ಆಗಿಲ್ಲ ಸರ್, ಅನ್ಸೋದು ಇಲ್ಲ, ಆತರ ಫೀಲಿಂಗ್ ನಮ್ಗೆ ಯಾವತ್ತು ಇಲ್ಲ ಸರ್. ಹೇಳಿ, ಈಗ ಹಾಲಿನ ಒಂದು ಉತ್ಪಾದನೆನು ಆಗ್ತಾ ಇದೆ, ಅದನ್ನು ಏನಾದ್ರು ಮಾರಾಟ ಮಾಡ್ತೀರಾ ಅಥವಾ ಕುಟುಂಬ? ನಾವು ಎರಡು ಹಸುಗಳು ಈಗ ಆಲ್ರೆಡಿ ಪ್ರೆಸೆಂಟ್ ನಮ್ಗೆ ಹಾಲನ್ನ ಕೊಡ್ತಾ ಇದೆ, ಅದನ್ನ ನಾವು ಪಕ್ಕದ ನಮ್ಮೂರ್ಲಿ ಇರ್ತಕ್ಕಂಥ ಡೈರಿಗೆ ನಾವು ಅದನ್ನ ಕೊಡ್ತಾ ಇದೀವಿ ಸರ್. ನಮ್ಮ ಮನೆಗೆ ನಾವು ಬೇಕಾದಂತ ಹಾಲನ್ನ ಇಟ್ಕೊಂಡು ಅದನ್ನ ನೆಕ್ಸ್ಟ್ ನಾವು ಅದನ್ನ ಡೈರಿಗೆ ಕೊಡ್ತಾ ಇದೀವಿ ಸರ್. ಇನ್ನು ಈ ಕಾಕಡ ಗಿಡಗಳು ಈಗಾಗಲೇ 10 ವರ್ಷ ಆಗಿದೆ ಅಂತೀರಿ, ಇನ್ನು ಎಷ್ಟು ವರ್ಷಗಳ ಕಾಲ ಇದು ಈ ರೀತಿ? ಸರ್, ಇಲ್ಲ, ಅದಕ್ಕೆ ಟೈಮ್ ಆಗಿದೆ, ಅದನ್ನ ನಾವು ಚೇಂಜ್ ಮಾಡಬೇಕು. ಆ ಕಡೆ ಕೆಲವು 2 ವರ್ಷ ಆಗಿದೆ, ಪಕ್ಕದಲ್ಲಿ ಅದನ್ನ ಹಾಕಿದೀವಿ. ಇದಾದಷ್ಟು ಇದನ್ನ ತೆಗೆದಾಕ್ತೀವಿ ಸರ್, ತೆಗೆದಾಕಿ ಅದನ್ನ ಚೇಂಜ್ ಮಾಡ್ತೀವಿ ಮತ್ತೆ. ಈಗ ನಿಮ್ಮ ಮಾತನ್ನ ಸಾಕಷ್ಟು ಜನ ನಮ್ಮ ರೈತ ಬಾಂಧವರು ಕೇಳ್ತಾ ಇರ್ತಾರೆ. ನಾವು ಚೆನ್ನಪ್ಪನ ಜೊತೆ ಒಂದ್ 2-3 ಮಾತಾಡಿದ್ರೆ ಚೆನ್ನಾಗಿರೋದು ಅಂತ ಅವ್ರಿಗೆ ಅನ್ಸುತ್ತೆ. ಹೌದು ಸರ್. ಹಂಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನ ನಿಧಾನವಾಗಿ ಕನ್ನಡದಲ್ಲಿ 3 ಸಾರಿ ಹೇಳಿ ಚೆನ್ನಪ್ಪ. ಸರ್, ನನ್ನ ದೂರವಾಣಿ ಸಂಖ್ಯೆ 73 53 19 29 29. ಮತ್ತೊಮ್ಮೆ ಹೇಳ್ತೀನಿ, 73 53 19 29 29. ಮತ್ತೊಮ್ಮೆ ಹೇಳ್ತೀನಿ, 73 53 19 29 29. ಯಾರು ಅಗತ್ಯ ಬಿದ್ದಂಥ ರೈತರು ದಯವಿಟ್ಟು ನನಗೂ ಮಾಹಿತಿ ಕೊಡಿ ಈ ಕೃಷಿಯ ಬಗ್ಗೆ. ಆದಷ್ಟು ನಾನು ಸಹ ನನಗೆ ಗೊತ್ತಿರೋ ಅನುಭವಗಳನ್ನ ಹಂಚ್ಕೋತೀನಿ ಸರ್. ಇನ್ನು ಬಾಲ್ಯದಲ್ಲೇ ನಿಮ್ಮ ತಂದೆಯವರು ಕೃಷಿ ಮಾಡ್ತಾ ಇದ್ರು, ನೀವು ಅದನ್ನ ನೋಡಿ ಅರ್ಧ ಕಲಿತ್ರಿ. ಆ ನಂತರ ಶಿಕ್ಷಣವನ್ನ ಪಡೆಯೋ ನಿಟ್ಟಿನಲ್ಲಿ ಬೇರೆ ಊರಿಗೆ ಹೋದ್ರಿ, ಅಲ್ಲಿಂದ ಪುನಃ ವಾಪಸ್ ಆದ್ರಿ. ಆ ನಂತರದಲ್ಲಿ ಕೃಷಿಯನ್ನ ಅಭಿವೃದ್ಧಿ ಪಡಿಸೋ ನಿಟ್ಟಿನಲ್ಲಿ ಏನಾದ್ರು ತರಬೇತಿಗಳನ್ನ, ಕಾರ್ಯಾಗಾರಗಳನ್ನ ನೀವು ಭಾಗವಹಿಸಿ ಅಲ್ಲಿ ಏನಾದ್ರು ಮಾಹಿತಿ ಪಡೆದಿದ್ದೀಯಾ? ಇಲ್ಲ ಸರ್, ನನಗೆ ಇದೇ ನಮ್ಮ ತಂದೆ ತಾಯಿಯ ಕೊಟ್ಟಿದ್ರಲ್ಲ ಅದೇ ನನಗೆ ತರಬೇತಿ. ಇಲ್ಲೇ ನಾನು ತರಬೇತಿ ಪಡ್ಕೋತಾ ಇದ್ದೀನಿ, ಬೇರೆ ಕಡೆ ಎಲ್ಲೂ ಹೋಗಿಲ್ಲ. ಅದು ಕೆಲವು ಕಡೆ ನಮ್ಮ ಅಧಿಕಾರಿ ಕೃಷಿ ಅಧಿಕಾರಿಗಳು ಕರೆದಿದ್ದಾರೆ, ಆದರೆ ನಾನು ಸಮಯದ ಅಭಾವದಿಂದ ನಾವು ಹೋಗಕ್ಕಾಗಿಲ್ಲ. ಇಲ್ಲೇ ಆದಷ್ಟು ನಾವು ನಮ್ಮ ಸುತ್ತಮುತ್ತ ನಮ್ಮ ಸ್ನೇಹಿತರು ಹೇಗೆ ಮಾಡ್ತಾರೆ ಏನು, ಮತ್ತೆ ನಾವೇನು ಮಾಡ್ಬೋದು ನಮ್ಮ ಜಮೀನಿನಲ್ಲಿ, ಈ ಅನುಭವದ ಆಧಾರದ ಮೇಲೆ ನಾವು ಮಾಡ್ತಾ ಇದ್ದೀವಿ. ಇನ್ನು ಏನೆಲ್ಲ ಮಾಡಬೇಕು ಅಂತ ಕನಸುಗಳು, ಯೋಜನೆಗಳಿದೆ ಚೆನ್ನಪ್ಪ? ಸರ್, ಯೋಜನೆಗಳು ತುಂಬಾ ಯೋಜನೆಗಳಿದೆ. ಹೈನುಗಾರಿಕೆಯನ್ನ ವಿಸ್ತರಣೆ ಮಾಡಬೇಕು, ಮತ್ತೆ ಕುರಿ ಸಾಕಣೆಯನ್ನು ಮಾಡಬೇಕು, ಮೇಕೆ ಸಾಕಣೆಯನ್ನು ಮಾಡಬೇಕು, ಹೀಗೆ ಇನ್ನೂ ಹಲವಾರು ಒಂದು ತರಬೇತಿಯನ್ನು ನಾನು ಕೊಡಬೇಕು. ಇನ್ನು ನಮ್ಮ ಜಮೀನಿನಲ್ಲೇ ನಾನು ತರಬೇತಿಯನ್ನು ಕೊಡಬೇಕು ರೈತರಿಗೆ ಆದಷ್ಟು ಅಂತ ನನ್ನ ಒಂದು ಕನಸು ಇದೆ ಸರ್. ಅದೊಂದು ಮಾದರಿ ಕ್ಷೇತ್ರ ಮಾಡಬೇಕು ನಿಮ್ಮ ಕೃಷಿ ಕ್ಷೇತ್ರ ಅಂತ ನೀವು? ಹೌದು ಸರ್, ಹಲವಾರು ರೈತರಿಗೆ ಇದರಿಂದ ಅನುಕೂಲ ಆಗಬೇಕು. ನಮ್ಮ ರೈತರು ಬೇರೆ ಕಡೆ ತರಬೇತಿ ಹೋಗ್ಬಾರ್ದು, ಇಲ್ಲೇ ಎಲ್ಲಾ ತರ ತರಬೇತಿ ಸಿಗ್ಬೇಕು ಅವ್ರಿಗೆ, ಆ ತರ ಒಂದು ಕನಸಿದೆ ಸರ್, ಮಾಡ್ಬೇಕು. ಇನ್ನು ಎಷ್ಟೋ ವಿಚಾರಗಳನ್ನ ನಾವು ಕೇಳ್ತಾ ತಿಳಿತೀವಿ ಅಥವಾ ನೋಡ್ತಾ ಕಲಿತೀವಿ. ಹೌದು ಸರ್. ಆ ರೀತಿಯ ಒಂದು ವ್ಯವಸ್ಥೆ ಆದ್ರೆ ಅನುಕೂಲ ಆಗುತ್ತೆ ಅಂತ ನೀವು ಹೇಳ್ತೀರಿ? ಹೌದು, ನಮ್ಮಲ್ಲೇ ನಮ್ಮ ಅನುಭವನೇ, ನಾವೇನ್ ಮಾಡ್ತೀವಿ ಅದು ಒಂದು ಬೆಳೆ ಫೇಲ್ ಆಗ್ಬೋದು, ಒಂದು ಬೆಳೆ ಸಕ್ಸಸ್ ಆಗ್ಬೋದು. ಆ ಫೇಲ್ ಆಗಕ್ಕೆ ಏನ್ ಕಾರಣ ಅನ್ನೋದನ್ನ ನಾವು ಹುಡುಕೊಂಡು ಅದರಲ್ಲಿ ನಾವು ತರಬೇತಿಯನ್ನ ಪಡಿಬೇಕು ಸರ್. ಒಂದು ಕುಟುಂಬ ಈ ರೀತಿಯ ಕುಟುಂಬದ ಎಲ್ಲ ಸದಸ್ಯರು ಸೇರಿ ಕೃಷಿಯಲ್ಲಿ ತೊಡಗಿಸಿಕೊಂಡು ಆರ್ಥಿಕವಾಗಿ ಅಭಿವೃದ್ಧಿಯನ್ನ ಪಡೆಯುತ್ತೆ ಅಂತ ನಿಮಗೆ ನಂಬಿಕೆ ಇದೆ? ಹೌದು ಸರ್. ನಮ್ಮ ಒಂದು ಕುಟುಂಬದ ಆರ್ಥಿಕತೆ ಬಗ್ಗೆ ಸ್ವಲ್ಪ ಹೇಳಿ ಸರ್. ನಮ್ಮ ಕುಟುಂಬದ ಆರ್ಥಿಕತೆ ಏನೆಲ್ಲವನ್ನ ಕೃಷಿಯಿಂದ ಪಡ್ಕೊಳ್ಲಿಕ್ಕೆ ಅಥವಾ ಗಳಿಸ್ಲಿಕ್ಕೆ ಸಾಧ್ಯ ಆಗಿದೆ ನಿಮ್ಮ ಕುಟುಂಬದಲ್ಲಿ? ಸರ್, ನಮ್ಮ ಕುಟುಂಬದಲ್ಲಿ ನಮಗೆ ಮೊದಲು ನಮ್ಮ ತಂದೆ ತಾತನ ಕಾಲದಲ್ಲಿ ಏನೂ ಇರಲಿಲ್ಲ, ನಮ್ಗೆ ಆರ್ಥಿಕವಾಗಿ ನಾವು ಸದೃಢರಾಗಿರ್ಲಿಲ್ಲ. ಆದರೆ ನಾವೆಲ್ಲಾ ಸೇರಿ, ನಮ್ಮ ಬ್ರದರ್ಸ್ ನಾವೆಲ್ಲ ಸೇರಿ ನಾವು ಎಜುಕೇಶನ್ ನ ಪಡೆದು ಅಲ್ಲಿಂದ ನಾವು ಈ ಕೃಷಿ ಕ್ಷೇತ್ರಕ್ಕೆ ಬಂದ ಮೇಲೆ ನಮ್ಮ ಒಂದು ಆರ್ಥಿಕ ಮಟ್ಟ ಒಂದು ಸುಧಾರಿಸಿದೆ ಸರ್. ಮನೆಗಳು ಕಟ್ಟಿದಿರಿ? ಹೌದು ಸರ್, 2 ಮನೆಗಳಿದೆ. ಮತ್ತೆ ನಾವು ಇಲ್ಲಿ ಬೋರ್ ಹಾಕ್ಸಿದೀವಿ ಜಮೀನಿಗೆ. ಇನ್ನು ಅಭಿವೃದ್ಧಿ ಮಾಡಬೇಕು ಅನ್ಕೊಂಡಿದೀವಿ ಸರ್. ಮುಂದಿನ ಪೀಳಿಗೆ ಸಹ ಈಗ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಸಹೋದರರ ಮಕ್ಕಳು ಅವರು ಸಹ ಕೃಷಿಯನ್ನ ನಂಬಿ ಬದುಕಬಹುದು ಅಂತ ನಿಮ್ಗೆ ವಿಶ್ವಾಸ ಇದೆಯಾ? ಹೌದು ಸರ್, ತುಂಬಾ ಇದೆ. ಅವರು ಓದಿ ಮುಂದೆ ಹೋದ್ರೆ ಒಳ್ಳೇದು, ಆಗ್ಲಿಲ್ಲ ಅಂದ್ರೆ ಇಲ್ಲೇ ಕ್ಷೇತ್ರದಲ್ಲೇ ಯಶಸ್ಸಿ ಕಾಣಲಿ ಅಂತ ನಮ್ಮ ಒಂದು ಬಯಕೆ ಇದೆ ಸರ್. ಇನ್ನು ತೋಟಗಾರಿಕೆ ಬೆಳೆಗಳಲ್ಲ ನಾವು ಕೆಲವು ಇಲ್ಲಿ ನೋಡ್ತೀವಿ, ತೆಂಗಿನ ಮರಗಳನ್ನು ಹಾಕಿದಿರಿ, ಹಣ್ಣಿನ ಮರಗಳು ಇದೆ. ಇದನ್ನ ತೋಟಗಾರಿಕೆ ಕ್ಷೇತ್ರವಾಗಿ ಅಭಿವೃದ್ಧಿ ಪಡಿಸೋ ಯೋಜನೆ ಇದೆಯಾ? ಬಾಳೆ ಅಲ್ಲದೆ ಬೇರೆ ಬೆಳೆಗಳನ್ನು ಹಾಕಬಹುದು? ನಾವು ಇಲ್ಲಿ ತೆಂಗು ಅಡಿಕೆ ಈಗ ನರ್ಸರಿ ಮಾಡ್ತಾ ಇದೀವಿ, ನೆಕ್ಸ್ಟ್ ಅಡಿಕೆ ಹಾಕ್ಬೇಕು ಮತ್ತೆ ಸಪೋಟ ಈ ಹಣ್ಣಿನ ಗಿಡಗಳನ್ನ ಹಾಕ್ಬೇಕು ಅಂತ ನೆಕ್ಸ್ಟ್ ಯೋಜನೆ ಇದೆ ಸರ್. ಈ ನರ್ಸರಿ ನೀವೇ ಮಾಡ್ಕೊಂಡಿದ್ದ? ಹೌದು ಸರ್, ನಾವೇ ಈ ಅಡಿಕೆ ಗಿಡಗಳನ್ನ ನಾವೇ ಈಗ ಬೆಳವಣಿಗೆ ಮಾಡ್ತಾ ಇದೀವಿ ಬೀಜವನ್ನ ಮಾಡಿ. ಬಹಳ ಸಂತೋಷ ಚನ್ನಪ್ಪ ಅವರೇ, ನಿಮ್ಮ ಎಲ್ಲಾ ಪ್ರಯತ್ನಗಳಿಗೆ ಯಶಸ್ಸಿಗಲಿ. ನಿಮ್ಮ ಕುಟುಂಬ ಪೂರ್ತಿ ನಿಮ್ಮ ಜೊತೆಗೆ ಈ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿರೋದು ಇದೊಂದು ಬಹಳ ಮಾದರಿ, ಹಾಗೇನೆ ಹೆಮ್ಮೆ ಪಡುವಂತ ವಿಚಾರ. ಅದಕ್ಕಾಗಿ ಎಲ್ಲ ನಿಮ್ಮ ಕುಟುಂಬದ ಸದಸ್ಯರಿಗೆ ಅಭಿನಂದನೆಗಳನ್ನು ಹೇಳ್ತಾ ಸಾಕಷ್ಟು ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಿ. ಇದು ನಮ್ಮ ರೈತ ಬಾಂಧವರಿಗೆ ಅನುಕೂಲ ಆಗಿದೆ ಅಂತ ನಾವು ಭಾವಿಸ್ತೀವಿ. ನಿಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್, ನಮಸ್ಕಾರ. ಇದುವರೆಗೆ ಮಿಶ್ರ ಕೃಷಿಯಲ್ಲಿನ ಆರ್ಥಿಕ ಅಭಿವೃದ್ಧಿಯನ್ನು ಕುರಿತು ಹೆಗ್ಗಡೆ ದೇವನಕೋಟೆ ತಾಲೂಕು ಕಸಬಾ ಹೋಬಳಿ ತೊರವಳ್ಳಿಯ ಪ್ರಗತಿಪರ ಕೃಷಿಕ ಸಿ ಚೆನ್ನಪ್ಪ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ನಾಳಿನ ಕಾರ್ಯಕ್ರಮದಲ್ಲಿ ಬೇಸಿಗೆಯಲ್ಲಿ ರಾಸುಗಳ ನಿರ್ವಹಣೆಯನ್ನು ಕುರಿತು ಮೈಸೂರು ಜಿಲ್ಲೆ ಸುತ್ತೂರಿನಲ್ಲಿರುವ ಐಸಿಎಆರ್ ಜೆಎಸ್ಎಸ್ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಪಶು ವಿಜ್ಞಾನಿಯಾಗಿರುವ ಡಾಕ್ಟರ್ ಯುಎಂ ರಕ್ಷಿತ್ ರಾಜ್ ಅವರೊಡನೆ ಸಂದರ್ಶನವಿದೆ. ಈಗ ಕೇಳಿ ಜನಪದ ಗೀತೆಗಳನ್ನು. ಬಿಟ್ಟಿಳಿಯುತ್ತ ಬಂದಾಳೆ ಚಾಮುಂಡಿ ಹುಟ್ಟಿರೋ ಸೀರೆ ಹುಲಿ ಚರ್ಮ, ಬೆಟ್ಟ ಬಿಟ್ಟಿಳಿಯುತ್ತ ಬಂದಾಳೆ ಚಾಮುಂಡಿ ಹುಟ್ಟಿರೋ ಸೀರೆ ಹುಲಿ ಚರ್ಮ, ಹುಟ್ಟಿರೋ ಸೀರೆ ಹುಲಿ ಚರ್ಮ ಚಾಮುಂಡಿ, ಹುಟ್ಟಿರೋ ಸೀರೆ ಹುಲಿ ಚರ್ಮ ಚಾಮುಂಡಿ. ಎತ್ತ ತಾಯಿ ನಿನ್ನ ಪಯಣ, ಎತ್ತ ತಾಯಿ ನಿನ್ನ ಪಯಣ, ಬೆಟ್ಟ ಬಿಟ್ಟಿಳಿಯುತ್ತ ಬಂದಾಳೆ ಚಾಮುಂಡಿ, ಬೆಟ್ಟ ಬಿಟ್ಟಿಳಿಯುತ್ತ ಬಂದಾಳೆ ಚಾಮುಂಡಿ, ಹುಟ್ಟಿರೋ ಸೀರೆ ಹುಲಿ ಚರ್ಮ, ಹುಟ್ಟಿರೋ ಸೀರೆ ಹುಲಿ ಚರ್ಮ. ಪಯಣ ಎತ್ತ ತಾಯಿ ನಿನ್ನ ಪಯಣ ಮೈಸೂರ ದೊರೆಗಾಳ ಮನೆಯಲ್ಲಿ ಗುರು ಪೂಜೆ ದೊರೆಗಾಳ ಮನೆಯಲ್ಲಿ ಗುರು ಪೂಜೆ ಬೆಟ್ಟ ಬಿಟ್ಟಿಳಿಯುತ್ತ ಬಂದಾಳೆ ಚಾಮುಂಡೆ ಹುಟ್ಟಿರೋ ಸೀರೆ ಹುಲಿ ಚರ್ಮ ಬೆಟ್ಟ ಬಿಟ್ಟಿಳಿಯುತ್ತ ಬಂದಾಳೆ ಚಾಮುಂಡೆ ಹುಟ್ಟಿರೋ ಸೀರೆ ಹುಲಿ ಚರ್ಮ ಹುಟ್ಟಿರೋ ಸೀರೆ ಹುಲಿ ಚರ್ಮ ಚಾಮುಂಡೆ ಹುಟ್ಟಿರೋ ಸೀರೆ ಹುಲಿ ಚರ್ಮ ಚಾಮುಂಡೆ ಎತ್ತ ತಾಯಿ ನಿನ್ನ ಪಯಣ ಎತ್ತ ತಾಯಿ ನಿನ್ನ ಪಯಣ ಎತ್ತ ತಾಯಿ ನಿನ್ನ ಪಯಣ ಎತ್ತ ತಾಯಿ ನಿನ್ನ ಪಯಣ ಜನಪದ ಗೀತೆಗಳನ್ನು ಕೇಳಿದಿರಿ. ಫಸಲೋ ಕಿ ಬುವಾಯಿ ಏವಂ ಕಟಾಯಿ ಕರ್ತೆ ಸಮಯ ಆಪಸ್ ಮೇ ಕಮ್ ಸೇ ಕಮ್ ದೋ ಗಜ್ ಕಿ ದೂರಿ ಬನಾಯೇ ರಖೇ. ಫಸಲ್ ಕಿ ಕಟಾಯಿ ಕರ್ನೆ ಕೆ ಬಾದ್